ಸುಂದರ ಪರಿಸರ ಪ್ರಿಯಾಗಿ ನೀಡೋಣ. ಮತ್ತೊಮ್ಮೆ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ನಮಸ್ಕಾರ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಈಗ ಕೇಳೋಣ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 55%, ರಾಯಚೂರು ಜಿಲ್ಲೆ ಒಳಗ 25%, ವಿಜಯಪುರ ಜಿಲ್ಲೆ ಒಳಗ 70%, ಕೊಪ್ಪಳ ಜಿಲ್ಲೆ ಒಳಗ 50%, ಯಾದಗಿರಿ ಜಿಲ್ಲೆ ಒಳಗ ಅಲ್ಲದೆ ಬಳ್ಳಾರಿ ಜಿಲ್ಲೆ ಒಳಗ 30%, ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 65% ಮತ್ತು ಜೈರಾಬಾದ್ ತಾಲೂಕೊಳಗ 60% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ತಜ್ಞ ವಾಣಿ. ಈಗ ಕೇಳಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ರೂಪುರೇಷೆ. ಈ ಕುರಿತು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾ ರಾಜು ತೆಗ್ಗಳಿ ಮತ್ತು ಸಸ್ಯರೋಗ ತಜ್ಞರಾಗಿರುವ ಡಾ ಜಹೀರ್ ಅಹಮದ್ ಅವರೊಂದಿಗಿನ ಮಾತುಕತೆ. ಮಾತುಕತೆಯನ್ನ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತೆ ಇವತ್ತಿನ ವಿಶೇಷ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೆ, ಕೇಂದ್ರ ಸರ್ಕಾರ ಈ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಎಲ್ಲ ರೈತರಿಗೆ ಜ್ಞಾನವನ್ನು ನೀಡುವಂತಹ ಒಂದು ಕೆಲಸ ಏನು ಕೃಷಿ ವಿಜ್ಞಾನಿಗಳು ಮಾಡಬೇಕು, ಅದರ ಜೊತೆಗೆ ಕೃಷಿ ಅಧಿಕಾರಿಗಳು ಮಾಡಬೇಕು ಅನ್ನುವಂತಹ ಒಂದು ಅಭಿಯಾನವನ್ನ ಶುರು ಮಾಡಿದ್ದಾರೆ. ಆ ಅಭಿಯಾನದ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾ ರಾಜು ತೆಗ್ಗಳಿ ಅವರು, ಆಮೇಲೆ ಸಸ್ಯರೋಗ ತಜ್ಞರಾಗಿರುವಂತಹ ಡಾ ಜಹೀರ್ ಅಹಮದ್ ಅವರು ಇಲ್ಲಿದ್ದಾರೆ. ಅವರು ತಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಯಾವ ರೀತಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ ಅವರು ರೂಪುರೇಷೆ ಮಾಡಿದ್ದಾರೆ, ಮತ್ತೆ ಯಾವ ರೀತಿ ಯೋಜಿಸಿದ್ದಾರೆ, ಮತ್ತೆ ನಮ್ಮ ರೈತರನ್ನ ಯಾವಾಗ ಯಾವಾಗ ಭೇಟಿಯಾಗಿ ಏನ್ ಹೇಳಬೇಕು ಅನ್ನುವಂತಹ ಒಂದು ವಿಚಾರವನ್ನ ಮಾಡಿದ್ದಾರೆ, ಆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮತ್ತೆ ನಮ್ಮ ರೈತರ ಹೊಲಗಳಿಗೆ ಭೇಟಿ ನೀಡಿ ಏನೇನು ಚರ್ಚೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ಅವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ ತೆಗ್ಗಳಿ ಅವರೇ, ಮತ್ತೆ ಜಹೀರ್ ಅಹಮದ್ ಅವರೇ, ನಮಸ್ಕಾರ. ಸರ್, ಈಗ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಹೇಳಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆನೂ ಒಂದು ನಡೀತಕ್ಕಂಥದ್ದು ಒಂದು ಸಂತೋಷದ ವಿಷಯ. ಸರ್, ಈಗ ಪ್ರತಿಯೊಂದನ್ನು ಕೃಷಿ ವಿಜ್ಞಾನ ಕೇಂದ್ರಗಳು ಇದರಾಗ ಮುಖ್ಯ ಪಾತ್ರ ವಹಿಸ್ತವೆ. ಇದರದ್ದು ಉದ್ದೇಶ ಏನಪ್ಪಾ ಅಂತ ಹೇಳಂದ್ರೆ, ಪ್ರತಿ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾಲಯಗಳು, ಆಮೇಲೆ ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICAR ದ ಇನ್ಸ್ಟಿಟ್ಯೂಟ್ಗಳು ಏನಿದಾವಲ್ಲ ಸರ್, ಆಮೇಲೆ ಕೃಷಿ ಇಲಾಖೆಗಳು ಲೋಕಲ್, ಎಲ್ಲರೂ ಜೊತೆಗೂಡಿ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಇದು. ಬಹಳ ವಿನೂತನವಾಗಿ ಇರತಕ್ಕಂತ ಒಂದು ಕಾರ್ಯಕ್ರಮ. ಇದರಲ್ಲಿ ಏನಾಗ್ತಾ ಇದೆ ಅಂತಾರೆ ಸರ್, ನಮ್ಮ ಕಲಬುರಗಿ ಜಿಲ್ಲೆಯದ್ದು ಹೇಳಬೇಕಾಗಿತ್ತಪ್ಪ ಅಂತಂದ್ರೆ, ನಾವು 4 ತಂಡಗಳನ್ನು ಮಾಡಿದ್ದೇವೆ. ಇದರಲ್ಲಿ ಪ್ರತಿ ಒಂದು ತಂಡದಲ್ಲಿ ಯಾರಿರ್ತಾರಪ್ಪ ಅಂದ್ರೆ, ಒಬ್ಬರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಿರ್ತಾರೆ ಸರ್. ಕರ್ನಾಟಕ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ದಿಂದ ಒಬ್ಬರು ಅಗ್ರಿಕಲ್ಚರ್ ಆಫೀಸರ್ ಇರ್ತಾರೆ. ಅವತ್ತರ ಜೊತೆಯಾಗಿ ನಮ್ದು ICAR ಇನ್ಸ್ಟಿಟ್ಯೂಟ್ಸ್ ಏನಿದಾವೆ ಸರ್, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ದು, ಅವು ಏನು ಇನ್ಸ್ಟಿಟ್ಯೂಟ್ಸ್ ಏನಿದಾವೆ ಸರ್, ಸಂಸ್ಥೆಗಳೇನಿದಾವೆ, ಅಲ್ಲಿಂದ ಬಂದಿದ್ದಾರೆ. ಉದಾಹರಣೆಗಾಗಿ ನಮ್ಮಲ್ಲಿ ಬಂದವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವೆಟರ್ನರಿ ರಿಸರ್ಚ್ ದವರು ಬಂದಿದ್ದಾರೆ ಸರ್, ಅವ್ರಿಗೂ ಒಬ್ಬರಿಗೆ ನಮ್ಮ ಜೊತೆಯಾಗಿ ಹಾಕಿದ್ದಾರೆ ಸರ್. ಇಂಥ ಒಟ್ಟು ಕಲಬುರಗಿ ಜಿಲ್ಲೆಯಲ್ಲಿ 4 ತಂಡಗಳನ್ನು ಮಾಡಿದ್ದೇವೆ. 4 ತಂಡ ಮಾಡಿ ಪ್ರತಿ ತಂಡನೂ ಕೂಡ ಬೆಳಗ್ಗೆ 2 ಹಳ್ಳಿಗಳನ್ನು, ಸಾಯಂಕಾಲ ಎರಡು ಹಳ್ಳಿಗಳನ್ನು, ಒಟ್ಟು ಪ್ರತಿ ತಂಡನೂ ಒಂದು ನಾಲ್ಕು ಹಳ್ಳಿಗಳಲ್ಲಿ ನಾವು ಹೋಗಿ ಕಾರ್ಯಕ್ರಮಗಳನ್ನು ಮಾಡತಕ್ಕಂತ ಒಂದು ಕೆಲಸ ಸರ್. ಕಾರ್ಯಕ್ರಮ ಅಂದ್ರೆ ಇದರಲ್ಲಿ ನಮಗೆ ಮಾರ್ಗಸೂಚಿ ಪ್ರಕಾರ ಬೇರೆ ಇದ್ರ ಬಗ್ಗೆನೂ ಮಾತಾಡೋದಿಲ್ಲ ಸರ್. ರೈತರಿಗೆ ಏನು ಅವಶ್ಯಕತೆ ಇದೆ ಅಂದ್ರೆ ಈಗ ನಾವು ವೈಜ್ಞಾನಿಕವಾಗಿ ಅವರಿಗೆ ತಳಿಗಳ ಬಗ್ಗೆ ಆಯ್ತು, ಮಣ್ಣು ಪರೀಕ್ಷೆ ಬಗ್ಗೆ ಆಯ್ತು, ಸಾಯಿಲ್ ಹೆಲ್ತ್ ಕಾರ್ಡ್ ಬಗ್ಗೆ ಆಯ್ತು, ಇಂಥದ್ರ ಬಗ್ಗೆನೂ ಒಂದು ಮಾತಾಡಿದ್ರು. ಇದ್ರ ಜೊತೆಗೆ ಬಹಳಷ್ಟು ಮುಖ್ಯವಾಗಿ ಇರತಕ್ಕಂಥವು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ, ರೈತರಿಗೆ ಏನ್ ಅನುಕೂಲ ಆಗುತ್ತೆ, ಈ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಇರಬಹುದು ಸರ್, ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದಂತಹ ಏನು ಯೋಜನೆಗಳಾದವ, ಆ ಯೋಜನೆಗಳ ಬಗ್ಗೆ ನಮ್ಮ ರೈತರಿಗೆ ರೈತ ಕುಟುಂಬಗಳಿಗೆ ತಿಳಿ ಹೇಳುವ ಕೆಲಸ. ಬಹಳ ವಿಶೇಷವಾಗಿ ಇರತಕ್ಕಂಥದ್ದು ಏನ್ ಹೇಳಬೇಕಪ್ಪ ಅಂದ್ರೆ ಈ ತಂಡದಲ್ಲಿ ಸರ್ ಎಲ್ಲರದ್ದು ಒಂದು ಸಮ್ಮಿಶ್ರಣವಾಗಿದ್ದಂಗೆ ಸರ್. ತೋಟಗಾರಿಕೆದವರು ಇರ್ತಾರೆ, ಆಮೇಲೆ ವೆಟರ್ನರಿದವರು ಇರ್ತಾರೆ ಸರ್, ಆಮೇಲೆ ನಮ್ಮ ಕೃಷಿ ಇಲಾಖೆದವರು ಇರ್ತಾರೆ, ನಮ್ಮ ವಿಜ್ಞಾನಿಗಳು ಇರ್ತಾರೆ, ಆಮೇಲೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ದವರು ಬಂದಿದಾರಲ್ಲ ಅದು ಬಹಳ ಮುಖ್ಯವಾಗಿ ಇರತಕ್ಕಂಥ ಒಂದು ಕಾರ್ಯಕ್ರಮ ನೋಡಿ ಸರ್. ಆಮೇಲೆ ನಾವು ನೋಡಿದ್ವಿ ಬೆಳಗ್ಗೆ ಹಿಡಿದು ನಮ್ದು ಒಂದು ತಂಡದಲ್ಲಿ ಮೂರು ಕಾರ್ಯಕ್ರಮಗಳನ್ನು ಮಾಡಿದೆವು ನಾವು, ಉಳಿಕಿದ ಮೂರು ತಂಡದಲ್ಲಿ ಮೂರು ಕಾರ್ಯಕ್ರಮ ಮಾಡಿದ್ರು, ಒಟ್ಟು ಆರು ಕಾರ್ಯಕ್ರಮಗಳು ಒಂದು ದಿವಸದೊಳಗೆ ಆರು ಹಳ್ಳಿಗಳು ಸರ್ ಒಂದು ತಂಡದಿಂದ ಸರ್. ಹೀಗೆ ನಾಲ್ಕು ತಂಡದಿಂದ 24 ಹಳ್ಳಿಗಳನ್ನ ನಾವು ಇವತ್ತು ಮುಟ್ಟಿದಂಗೆ ಆಯ್ತು ಸರ್. ಎಲ್ಲರಿಗೂ ಒಂದು ರೀತಿಯಿಂದ ಖುಷಿ ಆಯ್ತು, ಅವ್ರ ಜೊತೆಗೆ ನಾವು ಫೀಡ್ಬ್ಯಾಕ್ ತಗೊಂಡಿದ್ವಿ ಸರ್, ಅವ್ರ ಅನಿಸಿಕೆಗಳು ಏನಾಯ್ತು ಅಂತದ್ರ ಬಗ್ಗೆ. ಆಮೇಲೆ ರೈತರು ಕೆಲವೊಂದು ಆವಿಷ್ಕಾರಗಳು ಇದಾವೆ ಸರ್ ಅಲ್ಲಿ, ಹೊಸ ಹೊಸ ನಮಗೂ ಹೊಸದ್ ಗೊತ್ತಾಯ್ತು, ಏನ್ ಆವಿಷ್ಕಾರಗಳು ಮಾಡಿದ್ದಾರೆ ಅಂತದ್ರ ಬಗ್ಗೆ ಒಂದು ದಾಖಲಾತಿ ಮಾಡ್ಕೊಂಡಿದ್ದೇವೆ ನಾವು. ಅವರಿಗೆ ಈ ಕಾರ್ಯಕ್ರಮ ಬಗ್ಗೆ ಆಯ್ತು, ಆಮೇಲೆ ಬೇರೆ ಬೇರೆ ಏನು ಸಮಸ್ಯೆಗಳಿದಾವೆ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ನಮಗೂ ಒಂಥರ ಹೊಸ ಅನುಭವ ಆಯ್ತು, ಎಲ್ಲರ ಜೊತೆ ಕೂತಿ ರೈತರಿಗೂ ಅನುಕೂಲ ಆದ ಅಂದ್ರೆ ನೇರವಾಗಿ ರೈತರಿಂದ ಒಂದು ಫೀಡ್ಬ್ಯಾಕ್ ಬರೋದ್ರಿಂದ ಅವರ ಸಮಸ್ಯೆಗಳು ಏನದಾವ, ಅವರಿಗೆ ಯಾವ ಪರಿಹಾರ ನಾವು ಕೊಡಬೇಕಾಗಿದೆ, ಮತ್ತ ತಾವು ಹೇಳಿದ್ರಿ ಆವಿಷ್ಕಾರಗಳ ಬಗ್ಗೆ ಮುಖ್ಯವಾದಂತಹ ಒಂದು ವಿಚಾರ ಇದೆ. ಯಾಕಂತಂದ್ರೆ ರೈತರೇನು ಆವಿಷ್ಕಾರ ಮಾಡಿರ್ತಾರ ಅದು ನಿಜವಾಗಿ ನೆಲದ ಒಂದು ಆವಿಷ್ಕಾರ ಅಂತ ಹೇಳಬಹುದು. ಯಾಕಂತಂದ್ರೆ ರೈತರಿಗೆ ಏನ್ ಬೇಕಾಗಿರ್ತೈತಿ ಅನ್ನೋದು ವಿಜ್ಞಾನಿಗಳು ಕಲ್ಪನೆ ಮಾಡ್ಕೊಳ್ಬಹುದು, ಆದ್ರೆ ರೈತರ ಏನಾದ್ರಪ್ಪ ಅಂತಂದ್ರೆ ಅವರು ಹೊಲದೊಳಗೆ ಕೆಲಸ ಮಾಡೋದ್ರಿಂದ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಅವರಿಗೆ ಏನೇನು ಸಮಸ್ಯೆಗಳು ಬರ್ತಾವ, ಯಾವ ರೀತಿ ಅವುಗಳನ್ನ ಪರಿಹಾರ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಅವರು ಮಾಡಿದಂತಹ ಒಂದು ಪ್ರಯೋಗಗಳನ್ನ ತಾವು ಅದನ್ನ ಮತ್ತೆ ಸುಧಾರಣೆ ಮಾಡೋದಕ್ಕೆ ಹೇಳಿ ನೋಡ್ಕೊಳ್ಳೋದು. ಒಂದು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕದಲ್ಲಿ ಒಂದು ಮಳನಿ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಹೋಗಿದ್ದೇವೆ ನಾವು. ಎಲ್ಲನೂ ಮಾಡಿಕೊಂಡು ಒಬ್ಬ ನಮಗೆ ಏನ್ ತೋರಿಸಿದ್ರು, ಉಳ್ಳಾಗಡ್ಡೆ ಶೇಖರಣೆ ಮಾಡತಕ್ಕಂಥ, ಈರುಳ್ಳಿ ಶೇಖರಣೆ ಮಾಡತಕ್ಕಂಥದ್ದು ಅಂತ. ಆರು ತಿಂಗಳಿಗೆ ಒಂದು ಉಳ್ಳಾಗಡ್ಡೆ ಕೆಡಲಾರ್ದಂಗೆ ಇಡಲಿಕ್ಕೆ ಆರು ತಿಂಗಳ ತನಕ ಹೇಳಿದ್ರೆ ಸರ್, ಯಾವ ರೀತಿ ಮಾಡಿದ್ರೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಪರಿಕರಗಳನ್ನು ಉಪಯೋಗ ಮಾಡಿಕೊಂಡೇ ಮಾಡ್ತಿದ್ದೆ ಸರ್. ಈಗ ರೇಟ್ ಇಲ್ಲ ಸರ್, ಈಗೆಲ್ಲ ಮಾಡಿ ತೋರಿಸಿದ್ವಿ ನೋಡ್ರಿ ಅಂತೇಳಿ, ನಮಗೂ ಒಂದು ಹೊಸ ತರವಾಗಿ ಯಾವ ರೀತಿ ಶೇಖರಣೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಗೊತ್ತಾಯ್ತದೆ ಸರ್. ಹೀಗೆ ಅನೇಕ ದಾಖಲಾತಿಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಸರ್. ಯಾವ್ಯಾವ ಹಳ್ಳಿಗಳು ಇವತ್ತು ತಾವು ಹೋಗಿದ್ರು? ಇವತ್ತು ನಾವು ಮೊಟ್ಟ ಮೊದಲದ್ದು ಮೇಳ್ಕುಂದ ಬಿ ಅಂತಕ್ಕಂತ ಒಂದು ಗ್ರಾಮದಿಂದ ಚಾಲು ಮಾಡಿದ್ವಿ ಸರ್. ಕಲಬುರಗಿ ತಾಲೂಕದ್ದೇ ಎಲ್ಲ ಗ್ರಾಮಗಳನ್ನು ಮಾಡಿದ್ವಿ ಒಂದು ತಂಡ. ನಮ್ಮ ತಂಡ ಏನಾಯ್ತು, ಮೇಳ್ಕುಂದ ಬಿ, ಮೇಳ್ಕುಂದ ಕಿ, ಮಳನಿ ಗ್ರಾಮದಲ್ಲಿ ಹೋಗಿದ್ದೇವೆ, ಲಾಸ್ಟ್ ಮಾಚುವಾರ ತಾಂಡದಲ್ಲಿ ಹೋದಿದ್ದೆ ಸರ್, ಆಮೇಲೆ ಹಡಗಿಲ ಹರತಿಯಲ್ಲಿ, ಹಿಂಗೆ ಆರು ಹಳ್ಳಿಗಳಲ್ಲಿ ನಮ್ದು ಒಂದು ತಂಡ ಕವರ್ ಮಾಡುತ್ತೆ ಸರ್. ಮುಗಿತು. ಇನ್ನು ನಾಲ್ಕು ತಂಡಗಳು ಬೇರೆ ಬೇರೆ ಜೇವರ್ಗಿ ತಾಲೂಕದಲ್ಲಿ ಇರತಕ್ಕಂತಹದ್ದು ಅಲ್ಲಿ ಕವರ್ ಮಾಡಿದ್ದಾರೆ ಸರ್. ಹಿಂಗ ಒಟ್ಟು ನಾಲ್ಕು ತಂಡಗಳು ಬೇರೆ ಬೇರೆ ತಾಲೂಕದಲ್ಲಿ ಹಳ್ಳಿಗಳಲ್ಲಿ ಹೋಗಿದ್ದಾರೆ. ಬಹಳಷ್ಟು ಮಾಹಿತಿ ಇನ್ನೊಬ್ಬರು ಹೇಳಿದ್ರು ನಮಗೆ, ಈಗ ನೆಟೆ ರೋಗ ಬರುವುದು ಈಗೇ ಹೇಳಿ ಚಲೋ ಮಾಡಿದ್ರಿ, ನಾವು ಹೋದ್ಸಲ ಬಹಳಷ್ಟು ಒಂದು ಹಾನಿಯಾಗಿತ್ತು ನಮಗೆ ನೆಟೆ ರೋಗದಿಂದ ಬಂದು, ಈಗ ಹೆಚ್ಚಿಗೆ ಮಳೆಯಾಗಿ ಬೋದು ಮೇಲೆ ಬಿತ್ತತಕ್ಕಂತ ಒಂದು ಪದ್ಧತಿ ಹೇಳಿದ್ರಿ, ಇದನ್ನು ಒಳ್ಳೆ ರೀತಿಯಿಂದ ನಮಗೆ ಅನುಕೂಲ ಆಯ್ತು. ಟ್ರೈಕೋಡರ್ಮ ಬೀಜೋಪಚಾರ ಮಾಡಿದ್ದು ಹೇಳಿದ ಅನುಕೂಲ ಆಯ್ತು, ಬಹಳಷ್ಟು ಜನ ನಮಗೆ ಫೀಡ್ಬ್ಯಾಕ್ ಕೊಟ್ಟರು ಸರ್, ಚೆನ್ನಾಗಾಯ್ತು ಅಂತೇಳಿ. ಈ ರೀತಿ ಒಳ್ಳೆ ಕಾರ್ಯಕ್ರಮ ಅಂದ್ರೆ ರೈತರ ಸ್ಪಂದನೆ ಬಹಳ ಚಲೋ ಅದಾಗ ಬಹಳ ಚಲೋ ಅದ್ರ ಸರ್. ಅಂದ್ರೆ ನಮ್ಮ ಟೈಮಿಂಗ್ ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು ಸರ್, ನಾವು ಬೆಳಗ್ಗೆ 7:30 ಅಲ್ಲಿ ಇದ್ದು ಬಿಟ್ಟಿದ್ದೇವೆ. ಹಿಂಗಾಗಿ ಏನಾಗ್ಬಿಡ್ತು, ರೈತರು ಎಲ್ಲ ಇನ್ನು ಹೊಲಕ್ಕೆ ಹೋಗ್ತಾ ಇದ್ರು, ಬರುವಂತ ರೈತರು ನಾವೆಲ್ಲ ಕೇಳ್ಕೊಂಡು ಬಂದು ಎಲ್ಲ ಕುತ್ಕೊಂಡ್ರು, ಕುತ್ಕೊಂಡು ಆಮೇಲೆ ಮತ್ತೆ ಅವರೇ ಹೇಳಿದ್ರು ಜಾಥಾ ಮಾಡಿ ಬರೋಣ್ರಿ ಮತ್ತೆ ಅಂತ ಹೇಳಿ ಸರ್. ಎಲ್ಲ ಮೇಳ್ಕೊಂಡು ಊರೊಳಗೆ ಎಲ್ಲ ತಿರುಗಾಡಿ ಜಾಥಾನು ಆಗ್ಬಿಡುತ್ತೆ. ಅವಾಗ ಮತ್ತಿಷ್ಟು ಜನ ಸೇರಿ ಒಂದು ಒಳ್ಳೆ ರೀತಿ ವಿನೂತನವಾಗಿ ಇರತಕ್ಕಂಥದ್ದು ಒಂದು ಶುರುವಾತ್ ಆಯ್ತು ಅಂತ ಹೇಳ್ಬೋದು. ಅಂದ್ರೆ ರೈತರಿಂದ ಕೂಡ ಇದಕ್ಕೆ ಬಹಳ ಸಕಾರಾತ್ಮಕವಾದಂತಹ ಒಂದು ಪ್ರತಿಕ್ರಿಯೆ ಸಿಕ್ಕದ ರೈತರಿಂದ ಸರ್, ಕೃಷಿ ಇಲಾಖೆದಿಂದ ಸರ್, ತೋಟಗಾರಿಕೆ ಇಲಾಖೆದಿಂದ ಎಲ್ಲರಿಂದ ಒಂದು ಒಳ್ಳೆ ರೀತಿಯಿಂದ ಸಹಕಾರ ಸಿಗ್ತದೆ. ಅಂದ್ರೆ ಈಗ ಇಂಥ ಒಂದು ಅಭಿಯಾನ ಮಾಡೋದ್ರಿಂದ ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ಏನೇನು ಮಾಡೋದಕ್ಕೆ ಸಾಧ್ಯತೆಗಳು ಇರಬಹುದು ಇದರೊಳಗೆ ನಮ್ಮ ರೈತರ ಸಲುವಾಗಿ ಇನ್ನ ಮುಂದಿನ ದಿನಗಳಲ್ಲಿ? ಹೌದು, ನಮ್ಮ ರೈತರ ಬೇಡಿಕೆ ಇದೆ, ನಾವು ಇದನ್ನು ಮಾಡಬಹುದು, ಈ ಕ್ಷೇತ್ರದೊಳಗೆ ಕೆಲಸ ಮಾಡಬಹುದು ಅನ್ನುವಂತಹ ವಿಚಾರಗಳು ನಿಮಗೂ ಕೂಡ ಹೊಳಿಬಹುದಲ್ಲ? ಹೌದು ಸರ್, ಬಹಳಷ್ಟು ಒಂದು ಹೊಸ ವಿಷಯ ಆಯ್ತು. ಫಾರ್ ಎಕ್ಸಾಂಪಲ್, ನಾವು ಸರ್ ಒಂದು ಫೀಲ್ಡ್ಗೆ ಹೋಗಿದ್ದೇವೆ ಇವತ್ತು ಮೇಲ್ಕುಂದದಲ್ಲಿ, ಹೂವಿನ ಹಡಗಲಿಂದ ತಂದಂತ ಮಲ್ಲಿಗೆ ಕೃಷಿ ಇಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಇಲ್ಲಿ ನೀವು ಸೇವಂತಿಗೆ ಬೆಳಿತೇವೆ, ಬೇರೆ ಬೇರೆ ಬೆಳಿತೇವೆ, ಮ್ಯಾರಿಗೋಲ್ಡ್ ಬೆಳಿತೇವೆ, ಆದ್ರೆ ಇದು ಹೊಸ ಇಂಟ್ರೊಡಕ್ಷನ್ ಆಗಿರುವಂತಹ ಮಲ್ಲಿಗೆ ಕೂಡ ನಾವು ಮಾಡಬಹುದು ಅಂತ ಒಂದಿದೆ. ಯಾಕಂದ್ರೆ ಈಗ ಆಲ್ರೆಡಿ 3 ವರ್ಷ ಹಿಂದೆ ರೈತರು ಬಂದಿದ್ರು ಕೃಷಿ ಯಾವ ರೀತಿ ಮಾಡಬೇಕು ಅಂತ. ಅಲ್ಲಿನೇ ಸರ್ ಕೂಡ FLD ಕೂಡ ಮಾಡಿದ್ವಿ ನಾವು ಕೂಡ, ಪರ್ಪಲ್ ಬ್ಯಾಚ್ ಆನಿಯನ್ ರೈತ. ಅದೇ ರೈತರು ಆನಿಯನ್ ಈಲ್ಡ್ ಕೂಡ ಚೆನ್ನಾಗಿದೆ ಸಲ್ಫರ್ ಅಪ್ಲಿಕೇಶನ್ ಇಂದ ಆಗಿ, ಆಮೇಲೆ ಪರ್ಪಲ್ ಬ್ಲಾಚ್ ಕೂಡ ಕಂಟ್ರೋಲ್ ಆಗಿದೆ, ಆಮೇಲೆ ಅದ್ರ ಬಗ್ಗೆ ಅವೇರ್ನೆಸ್ ಕೂಡ ಆಯ್ತು. ಸೊ ಅದೊಂದು ಖುಷಿ ಇದೆ. ಅದ್ರ ಒಟ್ಟಿಗೆ ಹೊಸ ಕೃಷಿ, ಒಂದು ಹೊಸ ಫ್ಲವರ್ ಕೃಷಿ ಕೂಡ ಅವರಿಗಿದೆ. ಮುಂದಿನ ದಿನಗಳಲ್ಲಿ ಡ್ರಾಗನ್ ಕೃಷಿ ಸ್ವಲ್ಪ ತರಬೇತಿ ಕೊಡಿ, ಡ್ರಾಗನ್ ಹಣ್ಣಿನ ಬೆಳೆ ಕೂಡ ರೈತರು ರೆಡಿ ಆಗ್ತಾ ಇದ್ದಾರೆ. 6 ಕಡೆ ನಾವು ಹೋಗಿದ್ದೇವೆ. ಅಲ್ಲಿ ಬೀಜೋಪಚಾರದ ಆಂದೋಲನ ಇವಾಗಲೇ ಸ್ಟಾರ್ಟ್ ಆಗಿದ್ದು ಒಳ್ಳೇದು ಅಂತ ಹೇಳಿದ್ದಾರೆ. ತೊಗರಿ ಬಿತ್ತನೆ ಟೈಮ್ ಇದೆ, ಆದ್ರೆ ಮಾಹಿತಿ ತಿಳ್ಕೊಳ್ಳಕ್ಕೆ ಇದು ಸಕಾರಾತ್ಮಕ ಒಂದು ಕಾಲ ಅಂತ ಕೂಡ ಹೇಳಿದ್ದಾರೆ ಸರ್. ಅದೇ ರೀತಿ ಲಾಸ್ಟ್ ಟೈಮ್ ಅಲ್ಲಿ ಬಹಳಷ್ಟು ಮಣ್ಣು ವಿಜ್ಞಾನಿಗಳು ಟೆಸ್ಟ್ ಮಾಡಿದಾಗ ಆರ್ಗ್ಯಾನಿಕ್ ಕಾರ್ಬನ್ ಅಂಶ ಕಡಿಮೆ ಇತ್ತು. ನಮ್ಮ ರೈತರು ಬರೇ NPK ಗೊಬ್ಬರಗಳು ಮಾತ್ರ ಹಾಕ್ತಿದ್ರು, ಆದ್ರೆ ಸಾವಯವ ಅಂಶ ಬೇಕು ಎಂಬ ಒಂದು ಸಾವಯವ ಕೃಷಿಯತ್ತ ಮತ್ತೆ ಸಾವಯವ ಅಂಶ ಬೇಕು ಅಂತ ಕೃತಿ ಕೂಡ ರೈತರಿಗೆ ಒಂದು ಅರಿವು ಮೂಡುವ ಕಾರ್ಯಕ್ರಮ ಕೂಡ ಆಯ್ತು. ಆಮೇಲೆ ಅದರದ್ದು ಕೂಡ ನಾವು ನೋಡ್ತಾ ಇದ್ದೇವೆ, ಸಾವಯವ ಬೆಳೆದಂತ ರೈತ ಅನ್ನೋದು ರಿಯಾಕ್ಷನ್ ಇಲ್ಲದಂತ ಕೃಷಿ ಕೂಡ ಫೀಡ್ಬ್ಯಾಕ್ ಕೂಡ ತಗೊಂಡಿದ್ದೇವೆ ಸರ್. ಆಮೇಲೆ ಹತ್ತಿ ತಳಿಗಳ ಬಗ್ಗೆ ಕೂಡ ವಿವರಣೆ ಕೇಳಿದ್ರು ರೈತರು. ಮಂಜಿನ ಹಾನಿ ಲಾಸ್ಟ್ ಟೈಮ್ ಸ್ವಲ್ಪ ಆಗಿದೆ ಸರ್, ಮಂಜಿನ ಹಾನಿ ರೈತರಿಗೆ ತೊಗರಿಯಲ್ಲಿ. ಅದಕ್ಕೆ ಸೂಟೇಬಿಲಿಟಿ ಕಂಟ್ರೋಲ್ ಮೆಜರ್ಗಳು ಏನಿದೆ, ಇನ್ನು ಟೆಕ್ನಾಲಜಿ ಇದೆ ನಮ್ಮಲ್ಲಿ, ಪಲ್ಸ್ ಮ್ಯಾಜಿಕ್ ಮತ್ತೆ ಕಾರ್ಮಂಡಿಸಮ್ ಸಕಾಲಕ್ಕೆ ಸಿಂಪಡಣೆ, ಅದು ಕೂಡ ಕೆಲವೊಂದು ಕಡೆ ರೀಚ್ ಆಗಿಲ್ಲ, ಅದು ಕೂಡ ಇವತ್ತು ಕೆಲವೊಂದು ಹಳ್ಳಿಗಳಿಗೆ ರೀಚ್ ಆಯ್ತು ಅಂತಲೂ ಹೇಳಬಹುದು ಸರ್. ಆಮೇಲೆ ಬೋಧು ಪದ್ಧತಿಯಲ್ಲಿ ಒಂದು ನಿಕ್ರಾ ವಿಲೇಜ್ ಅಲ್ಲಿ ನಾವು ಲಾಸ್ಟ್ ಟೈಮ್ ಮಾಡಿದೆವು, ಆದ್ರೆ ಎಜಸೆಂಟ್ ವಿಲೇಜ್ ಗಳಿಗೆ ಕೂಡ ಅಡಾಪ್ಟಬಿಲಿಟಿ ಅನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಅದು ಕೂಡ ಈ ಮಳೆ ಜಾಸ್ತಿ ಬರುವಂತಹ ಹವಾಮಾನ ಇಲಾಖೆ ಮತ್ತೆ AIR ಮೂಲಕ IMD ಮೂಲಕ ಫೋರ್ಕಾಸ್ಟ್ ಕೊಟ್ಟಿದ್ರೆ ಈ ಸರ್ತಿ ಜಾಸ್ತಿ ಮಳೆ ಇದೆ ಅಂತ, ಯಾವ ಟೈಪ್ ಅಲ್ಲಿ ಅವರು ಬಿತ್ತನೆ ಮಾಡಬೇಕು ಅಂತ ಕೂಡ ಒಂದು ಮಾಹಿತಿ ಕೂಡ ರೈತರು ತಿಳ್ಕೊಂಡ್ರು ಸರ್. ಆಮೇಲೆ ಇನ್ಸೂರೆನ್ಸ್ ಬಗ್ಗೆ ಬಹಳಷ್ಟು ಡಿಸ್ಕಸ್ ಆಯ್ತು. ನಮ್ಮ ಆತ್ಮ ಯೋಜನೆಯಿಂದ ಆಫೀಸರ್ ಕೂಡ ಬಂದಿದ್ರು, ಅದರ ಬಗ್ಗೆ ಕೂಡ ಅವರು ಮಾಹಿತಿ ಕೊಟ್ಟರು. ಆಮೇಲೆ ಕಾಲುಬಾಯಿ ರೋಗ ಜಾನುವಾರುಗಳಿಗೆ ಬರುವಂತದ್ದು IVRA ಸೈಂಟಿಸ್ಟ್ ಕೂಡ ಡಾಕ್ಟರ್ ತಮಿಳ್ ಸೆಲ್ವನ್ ಕೂಡ ಮಾಹಿತಿ ಕೊಟ್ಟರು ಸರ್. ಒಟ್ಟಾರೆಯಾಗಿ ಕೃಷಿ, ತೋಟಗಾರಿಕೆ, ಜಾನುವಾರು ಎಲ್ಲಾ ಸೆಕ್ಟರ್ ಕೂಡ ರೈತರು ಹಳ್ಳಿ ಹಳ್ಳಿಯಲ್ಲಿ ಡಿಸ್ಕಸ್ ಮಾಡ್ತಿರೋದು ಇವತ್ತಿನ ಫಸ್ಟ್ ಭೇಟಿಯಲ್ಲಿ ನಮಗೆ ಗೊತ್ತಾಯ್ತು. ಅಂದ್ರೆ ನಮ್ಮ ರೈತರಿಗೆ ಯಾವ ಸಮಸ್ಯೆನೂ ಇದು ನಮಗೆ ಪರಿಹಾರ ಆಗ್ತದಪ್ಪ ಅನ್ನುವಂತದ್ದು ಒಂದು ಆಗಿಂದಾಗ ಅವ್ರ ಮನೆ ಹತ್ರನೇ ಇಂತಹ ಒಂದು ಪರಿಹಾರ ಸಿಗ್ತಾ ಇದೆ ಅನ್ನುವಂತಹ ಒಂದು ವಿಶ್ವಾಸ ಕೂಡ ನಮ್ಮ ರೈತರಲ್ಲಿ ಬಂದದ ಅಂತಂದಂಗಾಯ್ತು. ಹೌದು ಸರ್, ಕೃಷಿಯಲ್ಲಿ ಜಾನುವಾರುಗಳ ಅಗತ್ಯತೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇರೋದ್ರಿಂದ ಸಾವಯವ ಕೃಷಿ ಬಹಳಷ್ಟು ಇಂಪಾರ್ಟೆಂಟ್. ಆಮೇಲೆ DAP ಶಾರ್ಟೇಜ್ ಇದೆ ಅಂತ ಒಂದು ಇದ್ರದನ್ನು ಕೂಡ ಸರ್ ಕೂಡ ಮಾಹಿತಿ ಕೊಟ್ಟರೆ, ಯಾವ್ದೆಲ್ಲ ಕಾಂಪ್ಲೆಕ್ಸ್ ಗಳು ಸಿಗ್ತಾ ಇದೆ, ಎಷ್ಟೆಲ್ಲ ಇದೆ ಅಂತ. ಆಮೇಲೆ ಕೃಷಿ ಇಲಾಖೆಯ ಕೂಡ ಅಲ್ಲೇ RSKಯಲ್ಲಿ ಯಾವ ರೀತಿ ಅವೈಲೇಬಿಲಿಟಿ ಇರುವಂತಹ ನ್ಯೂಟ್ರಿಯಂಟ್ ಗಳ ಬಗ್ಗೆ ಕೂಡ, ಸೀಡ್ ಬಗ್ಗೆ, ಇನ್ಪುಟ್ಸ್ ಗಳ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಈಗ ಇಂತಹ ಒಂದು ಸಂದರ್ಭದೊಳಗೆ ಮಾಹಿತಿ ಕೊಡೋದು ಅಷ್ಟೇ ಅಲ್ಲದೆ ಪ್ರಾಯೋಗಿಕವಾಗಿ ಅವರಿಗೆ ಏನಾದರೂ ಮಾಡಿ ತಿಳಿಸುವಂತಹ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಬೀಜೋಪಚಾರ ಇರ್ತದೆ. ಅಂತ ಸಂದರ್ಭದೊಳಗೆ ಏನಾದರೂ ಪ್ರಾತ್ಯಕ್ಷಿಕೆ ಮಾಡಿ ತಾವು ತೋರಿಸ್ತಾ ಇದ್ದೀರೋ ಅಥವಾ ಮತ್ತೆ ಬೇರೆ ಬೇರೆ ವಿಚಾರಗಳು ತಮ್ಮಲ್ಲಿ? ಬಹಳ ಮುಖ್ಯ ಸರ್ ತಾವು ಕೇಳಿದ್ದು, ಯಾಕಂದ್ರೆ ಪ್ರಾತ್ಯಕ್ಷಿಕೆ ಮಾಡಲಾರ್ದೆ ಅವರಿಗೆ ಗೊತ್ತಾಗುದಿಲ್ಲ. ಅದಕ್ಕೆ ನಾವು ಬೀಜೋಪಚಾರ ಯಾವ ರೀತಿಯಾಗಿ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಪ್ರಾತ್ಯಕ್ಷಿಕೆ ಮಾಡುದು. ಈ ತೊಗರಿಗೆ ಬಿತ್ತು ಹೊತ್ತಿನಾಗ ಬಹಳಷ್ಟು ಮಂದಿ ಕೇಳ್ತಾರೆ, ನಾವು ಕ್ಯಾಲ್ಸಿಯಂ ಕ್ಲೋರೈಡ್ ಎಷ್ಟೊತ್ತಕ್ಕೆ ನೆನೆ ಇಡಬೇಕು, ಅವಾಗಿಂದ ಹೋಗಿ ರೈಸೋಬಿಯಂ ಮಾಡಬೇಕು ಏನು ಅಂತೇಳಿ, ಅದು ಒಂದು ಫೀಡ್ಬ್ಯಾಕ್ ಹೇಳಿದ್ರು ಒಬ್ರು. ನೀವು ಮಾಡಿ ತೋರಿಸಿದ್ದಕ್ಕೆ ನಮ್ ತಲೆಯಾಗಿ ಉಳಿದ್ ಬಿಡ್ತೈತ್ರಿ ಇದು ಅಂತೇಳಿ ಸರ್. ಬೀಜೋಪಚಾರ ಮಾಡಿ ತೋರಿಸುವಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೇವೆ ಅಲ್ಲಿ. ಅಂದ್ರೆ ಬೀಜಕ್ಕೆ ರೈಸೋಬಿಯಂ, PSB ಮತ್ತು ಟ್ರೈಕೋಡರ್ಮ ಹಾಕಿ ಅದನ್ನ ಮಾಡ್ತಕ್ಕಂಥದ್ದು, ಟ್ರೈಕೋಡರ್ಮನೆ ಎನ್ರಿಚ್ ಮಾಡಿ ಭೂಮಿಗೆ ಹಾಕ್ತಕ್ಕಂಥ ಪ್ರಾತ್ಯಕ್ಷಿಕೆ ಅದನ್ನು ಮಾಡಿದ್ರು ಸರ್. ಇನ್ನು ಉಳಿದು ಮುಂದಿನ ಅಂದ್ರೆ ನಮಗೆ ಡ್ರೋನ್ ಬಳಕೆ ಅದು ಒಂದು ಪ್ರಾತ್ಯಕ್ಷಿಕೆ ಮಾಡುವ ಯೋಜನೆ ಇದೆ, ನಾಳೆ ಹಿಡಿದು ಆತರನು ಒಂದು ಉಪಯೋಗ ಮಾಡ್ಕೊತಾ ಇದ್ದೇವೆ ಸರ್. ಆಮೇಲೆ ಇವು ಅಲ್ಲದೇ ನಾವು ಈಗ ಪಾಂಪ್ಲೆಟ್ ಗಳನ್ನು ಕೊಡ್ತಕ್ಕಂಥದ್ದು ಕೆಲಸ ಸರ್. ಈಗ ಮುಖ್ಯವಾಗಿ ನಮಗೆ ಹೋದ್ಸಲ ನೆಟೆ ರೋಗದ ಬಗ್ಗೆ ಒಂದು ಅವಶ್ಯಕತೆ ಇತ್ತು ಸರ್, ಬಹಳಷ್ಟು ಹಾನಿಯಾಗಿತ್ತು. ಈಗ ನೆಟೆ ರೋಗಕ್ಕೆ ನಾವು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಒಂದು ಪಾಂಪ್ಲೆಟ್ ಕೊಟ್ಟಿವೆ. ಇನ್ನೊಂದು ಮುಖ್ಯವಾಗಿ ರೈತರ ತಲೆಯಾಗಿ ಏನ್ ಹಿಡಿದಿತ್ತು, DAP ಸಿಗಂಗಿಲ್ಲ, ಶಾರ್ಟೇಜ್ ಆತರ ಅಂತ ತಲೆಯಾಗಿರ್ತಿತ್ತು. ಕೇವಲ DAP ಒಂದೇ ಗೊಬ್ಬರ ಅಲ್ಲ, ರಸಗೊಬ್ಬರ, ಅದ್ರ ಪರ್ಯಾಯವಾಗಿ ಏನೇನು ಗೊಬ್ಬರಗಳಾದವ ಅಂತ ಅನ್ನೋದ್ರ ಬಗ್ಗೆ ಒಂದು ಪೋಸ್ಟರ್ ಮಾಡಿ ಪಾಂಪ್ಲೆಟ್ ಮಾಡಿ ತಿಳಿ ಹೇಳ್ತಕ್ಕಂಥದ್ದು ಒಂದು ಕೆಲಸ ಆಗಿದೆ ಸರ್. ಈ ಸಮಯದೊಳಗೆ ಬಹಳ ಮುಖ್ಯ ನಮ್ಮ ರೈತರಿಗೆ ಅಂತಂದ್ರೆ ಒಳ್ಳೆ ತಳಿಗಳ ಬೀಜಗಳ ಲಭ್ಯತೆ, ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ವಿಶ್ವವಿದ್ಯಾಲಯ ಬೀಜಗಳ ಒಂದು ಮಾರಾಟ ಕೂಡ ಮಾಡ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ರೈತರಿಗೆ ಬೀಜಗಳ ಬಗ್ಗೆ ಏನ್ ಹೇಳ್ತಿರ್ತಾವ? ಮುಖ್ಯವಾಗಿ ಇರ್ತಕ್ಕಂಥದ್ದು ಸರ್, ಯಾಕಂದ್ರೆ ಬೀಜದ ಮೇಲೆ ನಮ್ಮ ಬೆಳೆ ಅವಲಂಬನೆ ಆಗಿದೆ. ಆ ಒಂದು ದೃಷ್ಟಿಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಪಾರ್ಟಿಸಿಪೇಟರಿ ಬೀಜ ಉತ್ಪಾದನೆ ಮಾಡಿದ್ದೇವೆ ಸರ್. ಈ ಸಲ ಈ GRG 152 ಅಂತಕ್ಕಂತ ಒಂದು ತಳಿ, TS 3R ಅಂತಕ್ಕಂತ ಒಂದು ತಳಿ, ಇದನ್ನೇ ಸುಮಾರು ನಾವು 1,000 ಕ್ವಿಂಟಲ್ದಷ್ಟು ಬೀಜ ಸರ್ಟಿಫೈಡ್ ಸೀಡ್ ಮಾಡಿ ಇಡ್ತಕ್ಕಂತ ಒಂದು ಕೆಲಸ ಮಾಡಿದ್ವಿ. ರೈತರು ಸಾಕಷ್ಟು ಜನನೂ ಒಯ್ತಾ ಇದಾರೆ ಸರ್. ಅವರು ಬಂದು ಇನ್ನಾದ್ರೂ ಕೂಡ ಲಭ್ಯ ಇದಾವೆ ಸ್ವಲ್ಪ, ಅವು ರೈತರು ಇನ್ನೂ ನಮ್ಮ ಬೀಜಗಳನ್ನು ತೆಗೆದುಕೊಂಡು ಹೋಗಬಹುದು. ಅದನ್ನು ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಒಂದು ಒದಗಿಸಿಕೊಟ್ಟಿವೆ ಅಂತ ಹೇಳ್ಬೋದು ಸರ್. ಉತ್ಕೃಷ್ಟವಾದಂತಹ ಒಂದು ಬೀಜಗಳನ್ನು ಎಲ್ಲಿ ಹೋದಲ್ಲೂ ಕೇಳ್ತಾ ಇದಾರೆ ಸರ್, ನಿಮ್ಮ ಬೀಜ ಅದಾವೇನ್ರಿ ಅಂತೇಳಿ. ಯಾಕಪ್ಪ ಅಂದ್ರೆ ನಮ್ಮ ಬೀಜದ ಮೇಲೆ ಏನೋ ಒಂದು ನಂಬಿಕೆ ಇದೆ ಕೃಷಿ ವಿಜ್ಞಾನ ಕೇಂದ್ರದ್ದು, ಹಿಂಗಾಗಿ ರೈತರನ್ನು ಕೇಳ್ತಾ ಇದ್ರೆ ನಾವು ಕೊಡ್ತಾ ಇದ್ದೇವೆ ಸರ್ ಅದಕ್ಕೆ. ಒಳ್ಳೇದು ಡಾಕ್ಟರ್ ರಾಜು ತೆಗಳಿಯವರೇ ಮತ್ತೆ ಡಾಕ್ಟರ್ ಜಹೀರ್ ಅಹಮದ್ ಅವರೇ, ಇಲ್ಲಿ ತನಕ ತಾವು ಯಾವ ರೀತಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ ಶುರು ಮಾಡಿದ್ದೀರಿ ಮತ್ತೆ ಯಾವ ರೀತಿ ಅದಕ್ಕೆ ಅದ್ಭುತವಾದಂತಹ ಒಂದು ಸ್ಪಂದನೆ ನಮ್ಮ ರೈತರಿಂದ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಮುಂದಿನ ಕೆಲವು ದಿನಗಳಲ್ಲಿ ಸುಮಾರು 15 ದಿನಗಳ ಏನು ಈ ಅಭಿಯಾನ ಇದೆ, ಈ ಅಭಿಯಾನದೊಳಗೆ ನಮ್ಮ ಎಲ್ಲಾ ರೈತರಿಗೆ ಈ ಅಭಿಯಾನದಿಂದ ಒಳ್ಳೆ ಲಾಭ ಆಗ್ತದ ಅಂತ ಹೇಳಿ ನಾವು ಅನ್ಕೋತೀವಿ. ಯಾಕಪ್ಪ ಅಂತಂದ್ರ ಈಗಾಗಲೇ ಅದ್ಭುತವಾದಂತಹ ಒಂದು ಆರಂಭ ಆಗ್ಯದ. ಯಾವಾಗ ನಾವು ಆರಂಭವನ್ನ ಅಗದಿ ಹುರುಪಿನಿಂದ ಮಾಡ್ತೀವಿ ಚಲೋ ಆಗ್ತದ, ಅವಾಗ ಅರ್ಧಕ್ಕರ್ಧ ಕೆಲಸ ಮುಗದಂಗ ಅನ್ನುವಂತಹ ಒಂದು ಮಾತಿದೆ. ಅಂತ ಒಂದು ಸಂದರ್ಭದೊಳಗೆ ನಮ್ಮ ರೈತರೆಲ್ಲರೂ ಈ ಅಭಿಯಾನದ ಸದುಪಯೋಗವನ್ನು ಪಡ್ಕೊಳ್ತಾರ ಅಂತ ಹೇಳಿ ಭಾವಿಸ್ತಾ, ಭಾಗವಹಿಸಿದ್ದಕ್ಕೆ ತಮಗಿಬ್ಬರಿಗೂ ಧನ್ಯವಾದಗಳು. ಧನ್ಯವಾದಗಳು. ಈ ತನಕ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ರೂಪುರೇಷೆ ಕುರಿತು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾ ರಾಜು ತೆಗ್ಗಳೆ ಮತ್ತು ಸಸ್ಯರೋಗ ತಜ್ಞರಾಗಿರುವ ಡಾ ಜಹೀರ್ ಅಹಮದ್ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ. ಈಗ ಕೇಳೋಣ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶುಭಕ ಶುಭಕ ಬಾರಪ್ಪ ರಾಜಣ್ಣ. ಏನ್ ನಡೆದವ? ಇವೆ ಕೆಲಸ ನಡೆದವ ನೋಡಪ್ಪ, ಹಬ್ಬ ಚಾಲು ಆಗ್ಯದ, ಮಳಿ ಒಂದು ಬಿಡವಲ್ದಾಗ್ಯದ, ಹಂಗ ನಡೆದ ನೋಡಿ ಕೆಲಸ. ಮತ್ತೆ ಅಲ್ಲ, ಮಳಿ ಬರ್ನಾಡ್ದಾಗ ಮಳಿ ಬಂದಿಲ್ಲ ಬಂದಿಲ್ಲ ಅಂತ, ಮಳಿ ಬಂದಾಗ ಮಳಿ ಬಿಡವಲ್ದು ಅಂತ. ಅದು ಮಳಿ ಯಾರ್ಯಾರು ಮಾತಾರ ಹೆಂಗ್ ಕೇಳಬೇಕು ಕನ್ಫ್ಯೂಸ್ ಅದ. ಖರೇ ಅದ ಬಿಡು ರಜಣ, ಈಗ ಮಳಿ ಬೇಕನ್ಸದಪ್ಪ, ಬಹಳ ಹತ್ತು ಕೂಡಲೇ ಏನ್ ದಾಸರಪ್ಪ ಇದ್ದು ಮಳಿ ಅಂತ ಹೆಂಗ ಆಗ್ತದ, ಮನುಷ್ಯಾಗ ಯಾವ್ದನ್ನು ತಡೆಯಂಗಿಲ್ಲ ನೋಡ. ಇನ್ನು ಮಳಿ ಹೆಂಗ್ ಮಾತು ಕೇಳಬೇಕು? ಖರೇ ಅದ, ನಮ್ಮ ಮನೇನ್ ಮಂದಿನ ಕೇಳಂಗಿಲ್ಲಪ್ಪ, ಇನ್ನು ಮಳಿ ಏನ್ ಕೇಳಬೇಕು? ಅದಕ್ಕೆ ಏನ್ ಮಾಡ, ಮಳಿ ಬರಲಾಗ್ಯದ ಅಂತೇಳಿ. ಏ ಹಂಗನ್ಬೇಡಪ್ಪ, ಏನಂತಾರಲ್ಲ ಮಳಿ ಬಂದ್ರೆ ಕೇಳಲ್ಲ ಮಗ ಉಂಡ್ರೆ ಕೇಳಲ್ಲ ಅಂತಾರಲ್ಲ, ಹಂಗ ಮಳಿ ಬಂದ್ರೆ ಬೇಕಾದಷ್ಟು ಚಲೋನೇ ಆಗ್ತದೆ, ಮುಂದೆ ಬ್ಯಾಸಗಿರಿ ಆರಾಮ ಇರ್ತೀವಿ ನಾವು. ಅದಕ್ಕ ಒಟ್ಟ ಹೇಳ್ತೀನಿ ನೋಡಿ ಶೋಭಕ್ಕ, ಮಳಿಗೆ ಬೈಬಾರ್ದು. ಖರೇನೆ, ಹೌದೌದು, ಕಂಟಿನ್ಯೂಸ್ ಹತ್ತದ ಹತ್ತೋಲ್ದಕ್ಕೆ, ಜೋರ್ ಬರ್ತಾ ಬರೋಲ್ದಕ್ಕ. ಹೌದು ಹೌದೌದು, ಅದ್ ಏನ್ ಬರ್ತಾ ಬರ್ತದ. ಖರೇನೆ, ಜೋರ್ ಮಳಿ ಬಂತಂದ್ರ ನಮ್ಮ ವಾಟರ್ ಟೇಬಲ್ ರಿಚಾರ್ಜ್, ಭೂಮಿಯೊಳಗೆ ನೀರ್ ಬರ್ತದಲ್ಲಪ್ಪ, ಭೂಮಿಗೆ ಬಾಯಿಗೆ ನೀರ್ ಬರ್ತದ. ಹೌದೌದು, ಹಳ್ಳ ಹರಿಬೇಕು. ಹೌದು, ಖರೇನೆ, ನದಿಯೊಳಗ ಎಲ್ಲೋ ಡ್ಯಾಮ್ನಾಗ ನೀರ್ ಬಿಟ್ಟು ಬಂದಿದ್ ನೀರಲ್ಲ ನಮ್ಗೆ. ಹೌದು, ಮಳಿ ಬಂದ್ ಏನ್ ನೀರ್ ಹರಿತು ನೋಡು, ಅವಾಗೇನ್ ಹಳ್ಳ ಕೊಳ್ಳ ತುಂಬತ ನೋಡು, ಅದು ನಿಜವಾದ ಮಳಿ. ಆದ್ರ ಶಿವಾಗ ಇನ್ನೊಂದ್ ನಿಂಗೆ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಂದ್ ಮಾಡಿ. ಏನಪ್ಪ ಅದು? ಮತ್ತೆ ಈಗ ಮಳಿ ಬರೋ ಟೈಮ್ನಾಗ ಏನಾಗತ್ತ ಅಂತಂದ್ರ, ಈ ಕರೆಂಟ್ಗೆ ಸಂಬಂಧಪಟ್ಟಂಗ ಅಂದ್ರೆ ವಿದ್ಯುತ್ಗೆ ಸಂಬಂಧಪಟ್ಟಂಗ ಕೆಲವೊಂದಿಷ್ಟು ನಾವು ಎಚ್ಚರಿಕೆ ವಹಿಸ್ಬೇಕು. ಸಾಮಾನ್ಯ ನೋಡ್ತಿರ್ತೀವಿ ಕರೆಂಟ್ ಬಂದ್ ಬಹಳ ವರ್ಷ ಆಯ್ತು, ಅದ್ರ ಜೊತೆಗೆ ಬಹಳ ವರ್ಷ ಬದುಕ್ಲಿಕ್ಕೆ, ಆದ್ರೂ ದುರ್ಘಟನೆಗಳಾಗದ ನೋಡ್ಲಿತ್ತೀವಿ. ಖರೇ ಅದ ರಾಜಣ್ಣ, ಎಷ್ಟು ತಿಳಿದು ಮತ್ತೆ ತಪ್ಪು ಮಾಡ್ತಿರ್ತದ ಮನುಷ್ಯ. ಹೌದಲ್ಲ, ಮೊನ್ನೆ ಒಂದ್ ಘಟನೆ ಹೇಳಬೇಕಂದ್ರ ನೋಡ್ ರಾಜಣ್ಣ, ಕರೆಂಟ್ ಹೋಗಿತ್ತಪ್ಪ, ನೀರ್ ತುಂಬಲಿಕ್ಕಂತ ವೈರ್ ಹಚ್ಚಿರ್ತಾರ ನೋಡು ಮನ್ಯಾಗ, ಮೋಟರ್ ಹಚ್ಚಿ ನೀರ್ ತಗೋತಿರ್ತಾರ ನೋಡು, ಕರೆಂಟ್ ಹೋಗ್ಬಿಟ್ಟದ, ಇನ್ನೇನು ನೀರ್ ಬರವಲ್ದಾಗ್ಯದಲ್ಲ ಅಂತ ಅನ್ಕೊಂಡ್ ಅದು ಸ್ವಲ್ಪ ಎಲ್ಲ ಲೂಸ್ ಆಗಿತ್ತೋ ಏನಾಗಿತ್ತೇನೋ, ಅದು ಬಾಯ ಹಿಡಿದು ರಿಪೇರಿ ಮಾಡ್ಲಿಕ್ಕೆ ವೈರ್ ತೆಗಿಲಿಕ್ಕೆ ತಗೋ, ಕರೆಂಟ್ ಪಕ್ಕ ಅಂತ ಬರಬಾರ್ದಕ್ಕ ನೋಡ್ ನೋಡರ್ದ ಖಲಾಸ್ ಖಲಾಸ್ ಎಂತ ಅನಾಹುತ ಆಯ್ತಂತೆ ಅದು. ಅರೆ ಶಿವಕ್ಕ, ಇದು ಒಂದನೇ ಉದಾಹರಣೆ ಹೇಳಿದೆ. ಹೌದು, ಇಂತವು ಸಾಕಷ್ಟು ಉದಾಹರಣೆಗಳು ಸಿಗ್ತಾವ. ಖರೇನೆ, ನಮ್ ಎದ್ರೆ ಕಾಣಿಸ್ತದ ಅಂದ್ಮೇಲೆ ಬೇಕಾದಷ್ಟು ದಿನ ಇದ್ದ ಇರ್ತಾವ ನೋಡ್ವಾ. ಇಲ್ಲ, ಇದು ಗುರ್ತಿದ್ದಲ್ಲವರಿಗೆ ಕರೆಂಟ್ ಹೊಡಿತದ ಅಂತೇಳಿ ಎಲ್ಲರಿಗೂ ಗೊತ್ತದಲ್ಲಪ್ಪ. ಯಾವಾಗ ಕರೆಂಟ್ ಹೋಗ್ಯದ ಅಂದ್ಮೇಲೆ ಕರೆಂಟ್ ಯಾವ ಕ್ಷಣದನು ಹೊಳೆ ಬರಬಹುದು. ಹೌದು, ಇದು ಗುರ್ತಿರುವಂತದ್ದು. ಇಷ್ಟು ನಾವು ನಿಷ್ಕಾಳಜಿ ಮಾಡ್ತೀವಿ ಅಂತ ನಾವು ಅದಕ್ಕೆ ಬೆಲೆ ಕಟ್ಟಬೇಕ. ಅವ್ರು ತಮ್ಮ ಜೀವದ ಬೆಲೆ ಕಟ್ಟಿದ್ರು. ಹೌದೌದು, ಅದಕ್ಕೆ ಒಂದು ದುರ್ಘಟನೆ ಆದಾಗ ಅದರಿಂದ ನಾವು ಉಳಿದವ್ರ ಕಲಿಬೇಕು, ಉಳಿದವರೆಲ್ಲಾರು ಕಲ್ಕೊಳ್ಬೇಕು, ಪಾಠ ಆಗಿಬಿಡ್ತದೆ, ಎಚ್ಚರಿಕೆ ವಹಿಸ್ಬೇಕು. ಖರೇನೆ, ನಾ ಅದೇ ನಿನಗೆ ಹೇಳಿಕೊಂಡಿದ್ದೆ, ಈ ಕರೆಂಟ್ ಏನದ ನೋಡು, ಕರೆಂಟ್ ಬಹಳ ಚಲೋ ಅದ, ಕರೆಂಟ್ ಇಲ್ಲದ ಬದುಕಲಿ. ಖರೇನೆ, ಎಷ್ಟು ಅನುಕೂಲ ಅದ ಅಷ್ಟು ಇದನ್ನ ಅದಪ್ಪ ಅದ್ರಲ್ಲಿಂದ. ಅಂದ್ರೆ ನಾವು ನಿಷ್ಕಾಳಜಿ ಮಾಡಿದ್ವಿ, ಅದಕ್ಕೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು, ರೆಸ್ಪೆಕ್ಟ್ ಕೊಡ್ಲಿಲ್ಲ. ಖರೆ, ಅಂತಂದ್ರೆ ಏನಾಗತ್ತ ಅಂತಂದ್ರ ನಾವು ನಮ್ಮ ಜೀವನ ಕಳ್ಕೋಬೇಕು ಕಳ್ಕೊಳ್ಬೇಕಾಗ್ತದೆ. ಸಮಸ್ಯೆಗೆ ನಾವು ಒಳಗಾಗಬೇಕಾಗ್ತದೆ. ಫಸ್ಟ್ ಕೆಲಸ ಏನು ಅಂತಂದ್ರೆ, ನಮ್ಮೆಲ್ಲ ಮನೆಯೊಳಗ ಕರೆಂಟ್ ಅವ ಹೌದು, ಅರ್ಥಿಂಗ್ ಅಂತಂದು ಮಾಡಿರ್ತಾರೆ. ಶುರು ನಾವು ಕರೆಂಟ್ ಮನೆಯ ಅರ್ಥಿಂಗ್ ಅಂತ ಮಾಡಿರ್ತೀವಿ, ಚಾ ಕುಡಿಬಾರ್ದು ಅಂತೇಳಿ. ಅಲ್ಲ, ಹೆಚ್ಚಿನ ಕರೆಂಟ್ ಬಂತಂದ್ರೆ ಅಲ್ಲಿ ಹೋಗ್ಬೇಕು ಅಂತ ಇರ್ತದ. ಇದನ್ನ ನಾವು ಮೇಲೆ ಮೇಲೆ ಚೆಕ್ ಮಾಡ್ತಾ ಇರ್ಬೇಕು, ನಮ್ಮ ಮನೆ ಅರ್ಥಿಂಗ್ ಕರೆಕ್ಟ್ ಅದನಾ ಇಲ್ಲ. ಇದನ್ನ ಎಷ್ಟು ಮಂದಿ ಮಾಡ್ತೀವಿ? ಇದು ಯಾರು ಮಾಡಂಗಿಲ್ಲ ಬಿಡಪ್ಪ. ಮನೆ ಕಟ್ಟ ಮುಂದಾಗ ಏನ್ ಮಾಡಿರ್ತಾರ ಮಾಡಿರ್ತಾರ, ಮುಗ್ದೋಯ್ತು. ಆಮೇಲೆ ಯಾರು ಲಕ್ಷ ಕೊಡ್ತಾರಪ್ಪ ಅದಕ್ಕೆ? ಇದು ನಾವು ಮಾಡ್ಬೇಕು. ಯಾಕಂತಂದ್ರೆ ಕೆಲವೊಂದ್ಸಲ ನೋಡಿ, ಏನು ಕರೆಂಟಿನ ಸಾಮಾನ್ಯ ಯೂಸ್ ಮಾಡ್ತಿರ್ತೀನಿ, ಒಮ್ಮೆ ಜನ್ನಂದ್ ಕರೆಂಟ್ ಹೊಡಿತ. ಹೌದೌದು, ಇದು ಒಂದು ಲಕ್ಷಣ ಅಂತ. ಓಹೋಹೋ, ಏನಂತಂದ್ರ ನಮ್ಮ ಅರ್ಥಿಂಗ್ ಬರಬರಿಲ್ಲ, ಮಿಕ್ಸಿ ಚಾಲು ಮಾಡಿರ್ತೀವಿ, ಮಿಕ್ಸಿ ಅವ ಜನ್ನಂದ್ ಬಂದ್ಬಿಡ್ತು. ಅರ್ಥಿಂಗ್ ಏನೋ ಸಮಸ್ಯೆ ಅದ, ಅಥವಾ ಎಲ್ಲೋ ವೈರ್ ಲೂಸ್ ಅದ. ಹೌದಿಲ್ಲ, ಅರ್ಥಿಂಗ್ ನಾವು ಮೊದಲು ಚೆಕ್ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ನಮ್ಮ ಮನೆಗೆ ಎಸ್ ಕರೆಂಟ್ ಸಾಮಾನ, ವಿದ್ಯುತ್ ಸಾಮಾನು, ಉಪಕರಣಗಳು, ಮಿಕ್ಸಿ ಬರ್ತದ, ಆಮೇಲೆ ಇಸ್ತ್ರಿ ಬರ್ತದ, ನೀರು ಕಾಯಿಸೋದ್ ಬರ್ತದ, ಕರೆಂಟ್ ಒಲಿ ಬರ್ತಾವ ಬರ್ತಾವದಿಲ್ಲ. ಹೌದು, ಇವೆಲ್ಲಾನು ನಾವು ಒಮ್ಮ ಹೊಸ ತಂದಿರ್ತೀವಿ, ಆಮೇಲೆ ಅದು ಕೆಡತನ ಅದ್ರ ಕಡೆ ನೋಡೋದಿಲ್ಲ, ನೋಡಂಗಿಲ್ಲ. ಖರೇನೆ, ಯಾವಾಗ ಅದು ಕೆಲಸ ನಿಂದ್ರಿಸ್ತ ನೋಡು, ಅವಾಗೇ ಅದಕ್ಕೆ ಏನಾಗಿದೆ ಅಂತ ಅವ್ ಮಾತಾಡಿಸ್ತೀವಿ. ಖರೇನೆ, ಆದ್ರ ತಜ್ಞರ್ ಏನ್ ಹೇಳ್ತಾರೆ ಅಂತಂದ್ರ, ಮೇಲೆ ಮೇಲೆ ನಾವು ಅದನ್ನ ನೋಡ್ತಾ ಇರ್ಬೇಕು. ಓಹೋಹೋ, ಆದ್ರ ಆರೋಗ್ಯ ಕರೆಕ್ಟ್ ಅದನ ಇಲ್ಲ. ಈಗ ವೈರ್ ಇರ್ತದ, ಕನೆಕ್ಷನ್ ಕರೆಕ್ಟ್ ಅದನ ಇಲ್ಲ, ಎಲ್ಲಾರು ಲೂಸ್ ಆಗಿದೇನು, ಅಥವಾ ಎಲ್ಲಾರ ವೈರ್ ಇನ್ನೊಂದ್ ಕಡೆ ಹತ್ತಲಿತ್ತದೇನು, ಸ್ವಲ್ಪ ನಿಷ್ಕಾಳಜಿ ಆಯ್ತು ಅದ್ ಸೀದಾ ಕರೆಂಟ್ ನಮಗೆ ಹತ್ತದ. ಹೌದು, ಯಾರು ಮುಟ್ಟಿರ್ತಾರ ಅವರಿಗೆ ಬಂದ್ಬಿಡ್ತದ. ಯೂಸ್ ಮಾಡೋರ್ ನಾವೇ. ಒಬ್ರಿಗೆ ಕರೆಂಟ್ ಹಿಡ್ದಾದ್ಮೇಲೆ ಇನ್ನೊಬ್ರು ಬ್ರಿಷ್ ಹೊಲಿಕ್ ಹೋದ್ರೆ ಅವ್ರಿಗೂ ಹತ್ತದ, ಅದು ಅವ್ರಿಗಿಂತ ಹೆಚ್ಚಿಗೆ ಇವ್ರಿಗೆ ಹೊಡಿತದೆ. ಅದಕ್ಕೆ ಯಾವಾಗ್ಲೂ ಯಾವಾಗ್ಲೂ ಇನ್ನೊಬ್ರಿಗೆ ಕರೆಂಟ್ ಹತ್ತಿದಾಗ ಹಿಡಿಲಿಕ್ಕೆ ಹೋಗ್ಬಾರ್ದು, ಕೈಲಿಂದ ಹಿಡಿಬಾರ್ದು, ಕಟ್ಟಿಗೆ ತಗೊಂಡ ಇದು ಮಾಡ್ಬೇಕು. ಕಟ್ಟಿಗೆ ತಗೊಂಡ್ ಇದು ಮಾಡಿ ಅವ್ರಿಗೆ ಎಲ್ಲಿ ಯಾವ ಭಾಗದಾಗ ವೈರ್ ಹತ್ತಿರ್ತ ನೋಡು, ಆ ಭಾಗ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅಲ್ಲಿ ವೈರ್ ಇರ್ತ ನೋಡು, ಆ ವೈರಿಗೆ ಬಡದು ಬಿಡ್ಬೇಕು, ವೈರ್ ಕಟ್ಟ ಕೆಳಗೆ ಬಿಡ್ಬೇಕು. ಆ ರೀತಿ ನಾವು ಮಾಡಿದ್ರ ಅನಾಹುತ ಆಗೋದನ್ನ ತಪ್ಪಿಸಬಹುದು. ಅದಕ್ಕೆ ಎಲ್ಲ ನಮ್ಮ ಮನೆಗಿರುವಂತ ಸಾಮಾನುಗಳನ್ನ ಏನಂತಂದ್ರ ನಿಯಮಿತವಾಗಿ ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೋತಿರ್ಬೇಕು. ಆಮೇಲೆ ಇನ್ನೊಂದ್ ಏನಂತಂದ್ರ, ಈ ಸ್ಟ್ಯಾಂಡರ್ಡ್ ಸಾಮಾನನ್ನ ಉಪಯೋಗ ಮಾಡಬೇಕು ಯಾವಾಗ್ಲೂ. ಗುಣಮಟ್ಟದ ಸಾಮಾನು ಎಲ್ಲಾ ಕಡೆ ಏನಂತಂದ್ರೆ, ಒರಿಜಿನಲ್, ಡೂಪ್ಲಿಕೇಟ್, ಸ್ಟ್ಯಾಂಡರ್ಡ್, ಸಬ್ ಸ್ಟ್ಯಾಂಡರ್ಡ್ ಇದೇ ಇರ್ತಾವ. ಒಂದ್ ಸೋಯಿ ಅದ ಅಂತ ಹೇಳಿ ತರಬಾರ್ದಂತ. ಯಾಕಂತಂದ್ರ ಅದ್ ಯಾವಾಗ ನಮ್ ಕೈ ಕೊಡ್ತೀವಿ, ನಾಲ್ಕು ರೊಕ್ಕ ಉಳಿಸ್ಲಿಕ್ಕೆ ಹೋಗಿ ಜೀವ ಕಳ್ಕೊಂಡಂಗ ಆಗ್ತದ. ಹೌದು, ಅಪಾಯ ಮಾಡ್ಕೊಂಡ್ಬಾರ್ದು. ಆಮೇಲೆ ಮನೇನ ವೈರಿಂಗ್ ಮಾಡೋ ಟೈಮ್ ಒಳಗ ಪರ್ಮಿಟೆಡ್ ಕಾಂಟ್ರಾಕ್ಟರ್ಸ್ ಅಂತ ಇರ್ತಾರೆ, ಅಥರೈಸ್ಡ್ ಕಾಂಟ್ರಾಕ್ಟರ್ಸ್ ಅಂತ ಇರ್ತಾರೆ, ಅವ್ರ ಕಡೆಯಿಂದಲೇ ನಾವು ಮನೆಗೆ ವೈರಿಂಗ್ ಮಾಡಿಸ್ಬೇಕು. ಯಾಕಂತಂದ್ರ ನಮ್ ಮನೆಗೆ ಏನ್ ಲೋಡ್ ಇರ್ತದ, ಆ ಲೋಡ್ ಮೇಲೆ ವೈರ್ ಅನ್ನ ಹಾಕ್ಬೇಕಾಗ್ತದ. ಈಗ ಮನೆಗೆ ನಿಮ್ಗೆ ಎ ಸಿ ಅದ, ಫ್ರಿಡ್ಜ್ ಅದ, ಆಮೇಲೆ ಮಿಕ್ಸರ್ ಯೂಸ್ ಮಾಡ್ತೀವಿ, ಇಸ್ತ್ರಿ ಯೂಸ್ ಮಾಡ್ತೀವಿ, ಫ್ಯಾನ್ ಒಂದ್ ಹತ್ತದವ ಅಂತಂದ್ರ ಅದಕ್ ತಕ್ಕಂಗ ಆ ಲೋಡ್ ಬಹಳ ಆಗ್ತಲ್ಲ. ಈಗ ಒಬ್ಬರ ಮನೆಗೆ ಒಂದ್ ಫ್ಯಾನ್ ಇದ್ದಿದ್ ಮತ್ತೆ ಬೇರೆ, ಒಂದ್ ಮನೆ ಹತ್ತು ಫ್ಯಾನ್ ಇದ್ದಿದ್ ಮತ್ತೆ ಬೇರೆ. ಹತ್ತು ಫ್ಯಾನಿಗೆ ಒಂದೇ ಫ್ಯಾನಿಗೆ ಒಂದೇ ಟೈಪ್ ವೈರ್ ತರ್ಲಿಕ್ಕೆ ಆಗುದಿಲ್ಲ, ಆಗಂಗಿಲ್ಲ. ಇದೆಲ್ಲ ನಾವು ವಿಚಾರ ಮಾಡಬೇಕು. ಅವ್ರಿಗೆ ಏನಾಗುತ್ತಂತಂದ್ರೆ ಅವ್ರು ಹೇಳ್ತಾರೆ, ಯಾಕಂದ್ರ ಬಗ್ಗೆ ಅವರು ಅಥರೈಸ್ಡ್ ಇರ್ತಾರೆ. ಅಂದ್ರೆ ಇಷ್ಟು ಫ್ಯಾನು, ಎ ಸಿ, ಫ್ರಿಡ್ಜ್ ಅಂತಂದ್ರೆ ಇಷ್ಟು ಲೋಡ್ ಬೇಕು, ಇಷ್ಟು ಲೋಡ್ ಬೇಕು ಅಂತ ಇಂತ ವೈರ್ ನಾವು ಹಾಕಬೇಕು. ಯಾವ್ದೋ ಮಾರ್ಕೆಟ್ ವೈರ್ ಹೋದೆವು, ಯಾರ ಕಲ್ತಾನ ಹುಡುಗ ಸೋಯಿದಾಗ ಮಾಡ್ತಾನ ಅಂತ ಅನ್ನೋ ಹಂಗಿಲ್ಲ ಅನ್ನೋಂಗಿಲ್ಲ. ಈ ಕರೆಂಟ್ ಸಂಬಂಧಪಟ್ಟಾಗ ನಾವ್ ಎಷ್ಟು ಕಾಳಜಿ ತೋತಿ ನೋಡ್ಸೋಬೇಕ ಅಷ್ಟು ಕಡಿಮೆ ಅಂತ ಅನ್ಬಹುದು. ಹೌದೌದೌದು. ಮತ್ತೆ ಆಮೇಲೆ ನಮ್ಮ ರೈತರಿಗೆ ಸಂಬಂಧಪಟ್ಟಂಗ ಹೇಳ್ಬೇಕು ಅಂತಂದ್ರ, ಬಹಳಷ್ಟು ನಮಗ ತಪ್ಪು ತಿಳುವಳಿಕೆ ಅದರ ಅಂತ ತಿಳ್ಕೊ, ಅಥವಾ ತಿಳಿದು ತಪ್ಪು ಮಾಡದೆ ಬಹಳ ಆಗ್ತದಪ್ಪ. ಯಾಕಂದ್ರ ನಮ್ ರೈತರ ಅಂತ ಅನ್ನೋದ ಅಷ್ಟೇ ಅಲ್ಲ, ಎಲ್ಲರಿಗೂ ಗೊತ್ತಿರ್ತದೆ ಇದು ಬಹಳ ಡೇಂಜರ್ ಅದ ಅಂತ ಹೇಳಿ, ಆದ್ರೂ ತಪ್ಪು ಮಾಡ್ತಿರ್ತೀವಿ. ಒಂದ ಸರ್ತೆ ಮರಿತೀವಿ ಇಷ್ಟೇ ಅಲ್ಲ, ತಗೋ ಅನ್ನಂಗಾಗಿರ್ತದ. ಈಗ ಹೇಳ್ಬೇಕಂತ ನೋಡ್ಬೇಕ, ಕರೆಂಟ್ಗೆ ನಮ್ಮ ರೈತರಿಗೆ ಅವಿನಾಭಾವ ಸಂಬಂಧ. ಹೌದು, ಒಂದಿರ್ಲಾರ್ದು ಒಂದಿರ್ಲಿಕ್ಕೆ ಆಗೋದು ಆಗಂಗಿಲ್ಲ. ಎಲ್ಲದಕ್ಕೂ ನಮ್ಗೆ ಕರೆಂಟ್ ಬೇಕೆ, ಬಾಯಿಗೆ ಬೇಕು, ಬೋರ್ವೆಲ್ಗೆ ಬೇಕು, ಎಲ್ಲಕ್ಕೆ ಬೇಕೆ. ಈಗ ಫಸ್ಟ್ ಟ್ರಾನ್ಸ್ಫಾರ್ಮರ್ ಇರ್ತಾವ ಹೊಲ್ದಾಗ, ಟ್ರಾನ್ಸ್ಫಾರ್ಮರ್ ಸುತ್ತಮುತ್ತ ಬೇಲಿ ಇರ್ತದೆ. ಆಮೇಲೆ ಎಲ್ಲ ಕಡೆನು ದೊಡ್ಡೂರಾಗಿರ್ಲಿ, ಊರಾಗಿದ್ರು ಸಹಿತ ಬೇಲಿ ಹಾಕಿರ್ತಾರೆ. ಹೌದೌದು, ನಾವು ಆ ಬೇಲಿ ಮುಟ್ಟಬಾರ್ದು. ಯಾಕಂದ್ರೆ ಯಾವಾಗ ಕರೆಂಟ್ ಎಲ್ಲಿ ಲೀಕ್ ಆಗಿರ್ತೋ ಗುರುತಿರ್ಲಿಲ್ಲ, ಅದ್ರ ಬಾಜು ನಾವು ಹೋಗ್ಬಾರ್ದು. ಅದ್ರೊಳಗೆ ನಮ್ಗೆ ಏನೇ ಕೆಲಸ ಮಾಡಿದ್ರು ನಾವ್ಯಾಕೆ ಮಾಡ್ಬೇಕು, ನಮ್ ಕೆಲಸ ಅಲ್ಲ ಅದ. ಹೌದು, ಆ ವಿದ್ಯುತ್ ಶಕ್ತಿ ಕಂಪನಿಯವರಿಗೆ ಜಸ್ಕ ಮೊದಲ ಗುಲ್ಬರ್ಗ ಅವರಿಗೆ ಹೇಳ್ಬೇಕು ನೋಡ್ರಿ, ಇಲ್ಲಿ ಹಿಂಗಾಗಿಲ್ಲ, ಫ್ಯೂಜ್ ಹೋಗಿರ್ತ ನಾವು ಹೋಗಿ ಹಾಕೋಂಗಿಲ್ಲ, ಅವರೇ ಮಾಡ್ಬೇಕು. ಆಮೇಲೆ ಬೇಲಿಗೆ ಕುರಿ ಕಟ್ಟದಾಗ್ಲಿ, ಎತ್ ದನಗಳ ಕಟ್ಟದು, ಕರುಗಳ ಕಟ್ಟದು, ಇವು ಎಂದು ಅಲ್ಲೇ ಆನಿಸಿಕೊಂಡು ಕೂಡದು ಎಂದು ಇವು ನಾವು ನೋಡ್ತಿರ್ತೀವಿ. ಆಮೇಲೆ ಇನ್ನೊಂದು ಒಳಗ್ ಕಸ ಒಗೆದು, ಯಾಕಂದ್ರೆ ಯಾವಾಗ ಎಲ್ಲಿ ಕರೆಂಟ್ ಹ್ಯಾಂಗ್ ಬರ್ತೋ ಬರ್ತಿರ ಅದು ಮಳೆಗಾಲದಾಗ ಅಂತೀನಿ ಹೆಚ್ಚಿಗೆ ನೋಡುವ. ಖರೇನೇ ಹಸಿಗಂತ ಜಲ್ದಿ ತಗೊಂಡ್ಬಿಡ್ತಲ್ಲಪ್ಪ ತಗೊಂಡ್ಬಿಡು ಗುರ್ತಿರೋದ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ ಗಿಡ ಇರ್ತದ ಹೊಲದಾಗ, ಗಿಡದ ಮೇಲೆ ವೈರ್ ಹೋಗಿರ್ತದ, ಅದಂತೂ ಬಹಳ ಡೇಂಜರ್. ಗಿಡ ಕಟ್ ಮಾಡ್ಲಿಕ್ಕೆ ಅಲ್ಲಿ ನಿಂತು ಬಿಡೋದು. ಗಿಡ ಕಟ್ ಮಾಡ್ಲಿಕ್ಕೆ ನಿಂತಾಗ ನಾವು ಯಾ ಟೊಂಗಿ ಕಟ್ ಮಾಡ್ಲಿತ್ತೀವಿ ಆ ಟೊಂಗಿ ಕೊನಿ ಎಲ್ಲದ? ನಾವ್ ಇಲ್ಲಿ ಕಟ್ ಮಾಡಿದ್ರೆ ಟೊಂಗಿ ಮ್ಯಾಲೆ ಹೇಳ್ತದ ಏನ್ ಬಾಜು ಹೋಗ್ತದೋ. ಅದು ನಾವ್ ಈ ಕಡೆ ಕಟ್ ಮಾಡಿದ್ವಿ ಎಲ್ಲೋ ಟೊಂಗಿ ಇನ್ನೊಂದ್ ಕಡೆ ಬಿಡಿದ್ವಿ, ಅದ್ರ ಕರೆಂಟ್ ಬಂದ್ಬಿಡ್ತದೆ. ಅದಕ್ಕೆ ಗಿಡಗಳು ಕಟ್ ಮಾಡ್ಬೇಕಂತಂದ್ರೆ ಅವ್ರಿಗೆ ಹೇಳ್ಬೇಕು ಅಲ್ಲಿ ಕರೆಂಟ್ ಸಪ್ಲೈ ಕಡಿಮೆ ಆಗ್ಬೇಕು. ಅಂದ್ರೆ ಗಿಡಗಳು ಬೆಳಿಲಾರ್ದಂಗ್ ನೋಡ್ಕೋಬೇಕಪ್ಪ. ಒಂದು ನೋಡ್ಕೊಳ್ಬೇಕು ಇನ್ನೊಂದು ಬೆಳೆದಿರ್ತಾವ. ಹೌದೌದು. ಗಿಡ ಕಟ್ ಮಾಡೋದಕ್ಕಿಂತ ಮೊದಲು ಕರೆಂಟ್ ಸಪ್ಲೈ ಅದ್ರೊಳಗೆ ಬಂದಾಗಿ ಆಮೇಲೆ ಗಿಡಗಳನ್ನ ಮ್ಯಾಲಿಂದ ಚಾಟ್ನಿ ಮಾಡಿ ಸಾಫ್ ಮಾಡ್ಬಿಟ್ಟಿವಿ ಅಂತಂದ್ರೆ ನಡೀತದೆ. ಆಮೇಲೆ ಲೈಟಿನ ಕಂಬ ಇರ್ತವ, ಲೈಟಿನ ಕಂಬಕ್ಕೆ ಒಂದು ಇದ್ರ ವೈರ್ ಕಟ್ಟಿರ್ತಾರೆ, ಅರ್ಥಿಂಗ್ ವೈರ್. ಹೌದು. ಅರ್ಥಿಂಗ್ ವೈರಿಗೂ ನಾವು ದನಗಳು ಕಟ್ಟಬೇಕು. ಹೌದು. ಆಮೇಲೆ ಕೆಲವೊಬ್ರು ಹೊಲದಾಗ ಕಂಬ ಇರ್ತದ ಅದ ಹಿಡ್ಕೊಂಡು ಮಾತಾಡ್ತಿರ್ತಾರೆ. ಹೌದು. ಆನಿಸ್ಕೊಂಡು ನಿಂತ್ಕೊಂಡು ಮಾತಾಡೋದು ಅದಕ್ಕೆ. ಅದ ಎಂತ ಮಾಡ್ಬಿಡುದು, ಅದಕ್ಕೆ ಏನು ಕಟ್ಲಿಕ್ ಹೋಗ್ಬಾರ್ದು, ಅದ್ರ ಮೇಲೆ ಬಟ್ಟೆ ಹಾಕ್ಬಿಡುದು. ಅಷ್ಟಲ್ಲಪ್ಪ ರಜಣ, ಈಗ ದೊಡ್ಡ ದೊಡ್ಡ ಊರಾಗ ಬಟ್ಟೆ ಒಣಗಾಗ್ಲಿಕ್ಕೆ ಜಗನೇ ಇರಂಗಿಲ್ಲಪ್ಪ. ಕಂಬ ಬಂದಿರ್ತದ ನೋಡ, ಆ ಕಂಬಕ್ಕ ತಮ್ಮ ಮನೆಗೆ ಗಾಡಿಗೆ ಒಂದು ಮಳೆ ಹೊಡ್ಕೊಂಡ್ ಬಿಟ್ಟಿರ್ತಾರೆ, ಅಲ್ಲಿಗೆ ವೈರ್ ಕಟ್ ಬಿಟ್ಟಿರ್ತಾರೆ, ಅದ್ರ ಮೇಲೆ ಬಟ್ಟೆ ಒಣಗ ಹಾಕಿಬಿಡ್ತಾರೆ. ಅದಕ್ಕೆ ಇಂತ ಕೆಲಸ ಎಂದ್ರೂ ಮಾಡ್ಬಾರ್ದು. ಆಮೇಲೆ ಇನ್ನೊಂದ್ ಹೇಳ್ತೀನಿ, ಈಗ ಹೊಲದಾಗ ಏನರ ಕೆಲಸ ಇರ್ತದ, ಕಂಬ ಇರ್ತದ, ಕಂಬದ ಮೇಲೆ ಏನೋ ಮಾಡೋದಿರ್ತದ, ನಾವೇ ಎಂದ್ರು ತಪ್ಪಿನೂ ಕಂಬ ಏರ್ಬಾರ್ದು. ಮಾಡಂಗಿಲ್ಲ ಬಿಡು ಬಹಳ ಮಂದಿ, ಆದ್ರೆ ನನಗೆ ಏನೋ ಗೊತ್ತದ ಅಂತ ಹೇಳಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕೆಲವ್ರು ಏನೋ ಏನಂಗ್ ಲೈಟಿಂದ ಎಲ್ಲ ಕುನಾದ್ರಿ ಅಂತ ಮ್ಯಾಲ ಅಂತದ್ದು ಏರ್ಲಿಕ್ಕೆ ಹೋಗ್ಬಾರ್ದು. ಆಮೇಲೆ ಇನ್ನೊಂದ್ ಏನ್ ಶೋಭಕ್ಕ, ಮನೆಗೆ ಒಂದ್ ಪಾಯಿಂಟ್ ಇರ್ತದ. ಈಗ ಮೊಬೈಲ್ ಬಾಳಿಗೆ ಮನೆಗೆ. ಹೌದು. ಎಷ್ಟ್ ಮಂದಿ ಇರ್ತಾರ ಅಷ್ಟ್ ಮಂದಿಗೆ ಮತ್ತೊಂದೆರಡು ಹೆಚ್ಚಿಗೆ ಇರ್ತಾವ. ಒಂದೆರಡು ಹೆಚ್ಚಿಗೆ ಇರ್ತಾವ. ಎಲ್ಲರದು ರಾತ್ರಿ ಚಾರ್ಜ್ ಆಗ್ಬೇಕ. ಹೌದೌದು. ರಾತ್ರಿ ಹಿಡಿದು ಎಲ್ಲರಿಗೂ ಒಂದೇ ಚಾರ್ಜ್ ಮಾಡ್ಬೇಕ. ಮೊಬೈಲ್ ಬಹಳ ಪಾಯಿಂಟ್ ಒಂದೇ. ಹೌದೌದು. ಏನ್ ಮಾಡ್ತಿ? ತ್ರಿವಿ ಹಚ್ತಾರೆ. ಇಲ್ಲಿ ಸಮಸ್ಯೆ ಬಹಳ. ತ್ರಿವಿಗೆ ಮೂರು ಮೊಬೈಲ್ ಹಚ್ಚಿಬಿಡೋದಪ್ಪ. ಅದು ಒಂದೇ ಪಾಯಿಂಟ್ ಇಂದ ಅದಕ್ಕೆ ಇಷ್ಟೇ ಹೊರಗೆ ಎಳಿಲಿಕ್ಕೆ ಅಂತ ಕೆಪಾಸಿಟಿ. ನಾವ್ ಮೂರ್ ಹಚ್ಚಿದಾಗ ಅದ್ ಹೆಚ್ಚಿ ಬರುದ. ಖರೇನೆ. ಅವಾಗ ಯಾವಾಗ ಏನ್ ಸಮಸ್ಯೆ ಆಗುತ್ತೋ ಗೊತ್ತಿಲ್ಲ. ಕೆಲವೊಂದ್ಸಲ ವೋಲ್ಟೇಜ್ ಹೆಚ್ಚು ಬರ್ತದ, ಕೆಲವೊಂದ್ಸಲ ಕಡಿಮೆ ಬರ್ತದ, ಕೆಲವೊಂದ್ಸಲ ಕರೆಂಟ್ ಪಕ್ಕ ಅಂತ ಹೋಗ್ತಾ ಪಕ್ಕದ ಬರ್ತದ. ಹೌದೌದು. ಅವಾಗ ಅನಾಹುತು. ಅದಕ್ಕ ರಾತ್ರಿ ಮೊಬೈಲ್ ಚಾರ್ಜ್ ಹಚ್ಚಬಾರ್ದು. ಇದು ಅಗ್ದಿ ಕರೆಕ್ಟ್ ಹೇಳ್ದ ನೋಡು. ಮುಂಚಾನೆ ಎದ್ದು ಕೂಡಲೇ ಹಚ್ಚರಿ, ಅಥವಾ ಒಂದ್ ಪಾಯಿಂಟ್ ಒಬ್ಬರೇ ಹಚ್ಚರಿ. ಒಬ್ಬರೇ ಹಚ್ಚರಿ. ಆಮೇಲೆ ರಾತ್ರಿ ಹಚ್ಚದ್ದು ಚಾರ್ಜ್ ಎಂದು ಮಲ್ಕೋಬಾರ. ಹೌದು. ಯಾಕಂದ್ರೆ ನಿದ್ದೆ ಹತ್ ಬಿಟ್ಟಿರ್ತದೆ, ತೆಗಿಲಿಕ್ಕೆ ಮರ್ತ್ ಬಿಡ್ತದ ಅಲ್ಲಿ. ಆಮೇಲೆ ಯಾವಾಗ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ, ಯಾವಾಗ ಏನಾಗುತ್ತೋ ಗುರುತಿರೋದಿಲ್ಲ, ನಾವು ಮಲಗಿರ್ತೀವಿ, ಏನೋ ಸಣ್ಣ ಉರಿ ಹತ್ತು. ಹೌದೌದು. ಏನೋ ಆಯ್ತು. ಆಮೇಲೆ ಈ ಗುಡುಗು ಮಿಂಚು ಚಾಲು ಇರ್ತದಲ್ಲಪ್ಪ, ಅವಾಗ ಬಹಳ ಸಮಸ್ಯೆ. ಆಮೇಲೆ ಚಾರ್ಜಿಂಗ್ ಮೊಬೈಲು ಸೋಫಾ ಮೇಲಾಗ್ಲಿ ಬಟ್ಟಿ ಮೇಲಾಗ್ಲಿ ಇಂತ ಕಡೆ ಇಟ್ಟು ಚಾರ್ಜ್ ಮಾಡ್ಬಾರ್ದು. ಹೌದಿಲ್ಲ, ಯಾಕಂದ್ರೆ ಅದೇ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂದ್ರೆ ಸೀದಾ ಅಲ್ಲಿ ಉರಿ ಹತ್ತ ಚಾರ್ಜ್ ಹತ್ತದಲ್ಲ. ಇನ್ನೊಂದ್ ಪ್ರಶ್ನೆ ಕೇಳ್ತೀನಿ ಶೋಭಾ. ಏನದು? ಇದ್ದ ಕರೆ ಕರೆ ಹೇಳ್ಬೇಕು. ಸುಳ್ಳು ಹೇಳಂಗಿಲ್ಲ. ಸುಳ್ಳು ಆಡಂಗಿಲ್ಲಪ್ಪ, ಹೇಳಿ ನೀವು ಏನ್ ಕೇಳ. ಸುಳ್ಳಿನಿಂದ ನಮ್ಗೆ ಏನಾರ ಅನುಕೂಲ ಆಗ್ತಿತ್ತು ಅಂದ್ರೆ ಸುಳ್ಳು ಆಡ್ತೀವಪ್ಪ. ಇಲ್ಲ ನೋಡ, ರಾತ್ರಿ ಮೊಬೈಲ್ ಎಲ್ಲಿ ಇಟ್ಕೊಂಡು ಮಲ್ಕೋ, ಎಲ್ಲಿ ಇಟ್ಕೊಂಡು ಮಲ್ಕೋತಿ ಅಂದ್ರೆ ಈಗ ಸುಳ್ಳಾಡ್ಲಿಕ್ ಬರಂಗಿಲ್ಲಪ್ಪ. ಇದನ್ನ ನಮ್ ತಲೆದಸಲ್ಲೇ ಇರ್ತದ. ಅದು ಇದು ನೀವು ಒಬ್ಬಕ್ಕಿನಲ್ಲ, ಸಾಮಾನ್ಯವಾಗಿ ಮಾಡುವಂತ ತಪ್ಪಂತಂದ್ರೆ ಮೊಬೈಲ್ ತಲೆದಿಂಬಿ ಕೆಳಗ ತಲೆ ಸಮೀಪನೇ ಇಟ್ಕೊಂಡು ಇದು ದೊಡ್ಡ ತಪ್ಪು. ಹೌದಾ? ದೂರ ಇಟ್ಕೋ, ಅದ್ರ ಸಾಕಷ್ಟು ರೇಡಿಯೇಷನ್ಸ್ ಬರ್ತಿರ್. ಆಮೇಲೆ ಅದು ವಿದ್ಯುತ್ ಉಪಕರಣ, ಅದನ್ನ ಒಂದು ಉಪಕರಣನೇ. ಹೌದೌದು. ಯಾವಾಗ ಅದ್ರೊಳಗೆ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ, ಅದನ್ನ ವಿಚಾರ ಮಾಡ್ತಾರೆ ಹಿಂಗಾಯ್ತು ಯಾಕಾಯ್ತು. ನಾವೇ ವಿಚಾರಿಸೋಬೇಕು, ಅದಕ್ಕೆ ನಾವೇ ಅದಕ್ಕೆ ಎಕ್ಸ್ಪೆರಿಮೆಂಟ್ ಆಗ್ಬೇಕು. ಖರೇನೇ. ಅದೇ ಯಾಕೆ ಅಲ್ಲಿ ಇಟ್ಕೋತದ್ ಗೊತ್ತೇನ್ ರಜಣ, ರಾತ್ರಿ ನಿದ್ದೆ ಬರಂಗ್ ನೋಡ, ಅವ್ ಏನಾರ ನೋಡ್ಕೋತ್ ಕೂತ್ ಬಿಡೋದಪ್ಪ ಅದನ್ನ. ಆಮೇಲೆ ನಿದ್ದೆ ಬಂದ ಕೂಡಲೇ ಅಲ್ಲೇ ಬಗಲಾಗಿ ಇಟ್ಬಿಡೋದು. ಗ್ಯಾರಂಟಿ ನಾ ಹೇಳದೇನು, ನೀ ಎಲ್ಲಿ ತನಕ ಕೈಯ ಮೊಬೈಲ್ ಇರ್ತದ ನಿನ್ ನಿದ್ದೆ ಸನಿ ಬರುದಿಲ್ಲ. ಒಂದಕ್ಕೊಂದು ನಿದ್ದೆ ಬರ್ಲಾರ್ದಕ್ಕ ಮೊಬೈಲ್ ಕೈಯಾಗ ಬಂದಿರ್ತದೆ, ನೀ ಬರ್ಲಾರ್ದಕ್ಕ ಮೊಬೈಲ್ ಕೈಯಾಗ ಬಂದಿರ್ತ, ಮೊಬೈಲ್ ಬಂದಿದ್ದಕ್ಕ ನಿದ್ದೆ ಬರುದಿಲ್ಲ. ಎರಡು ಒಂದಕ್ಕೊಂದು ನೇರವಾದ ಸಂಬಂಧ. ಅದಕ್ಕ ಇವತ್ತಿಂದ ನೀವ್ ಒಂದ್ ಕೆಲಸ ಮಾಡು. ಏನಂತ? ಯಾವಾಗ ನೀವ್ ಮಲ್ಕೋಬೇಕಂತ ನೋಡು, ಮೊಬೈಲ್ ಒಂದ್ ನಾಲ್ಕು ಫೀಟ್ ದೂರ ಇಟ್ಟು ಕಣ್ಮುಚ್ಚಿ ಮಲ್ಕೊಂಡ್ಬಿಡು. ಹೌದಾ? ತಾನೇ ನಿದ್ದೆ ಬರ್ತದ ಒಂದ್ ದಿವಸಕ್ಕಂತಲ್ಲ, ಒಂದ್ ಹದಿನೈದು ಇಪ್ಪತ್ತು ದಿವಸ ಒಂದ್ ತಿಂಗಳ ಪ್ರಾಕ್ಟೀಸ್ ಆಗ್ಬೇಕು, ರೂಢಿ ಆಯ್ತಲ್ಲೋ, ತಾನೇ ನಿದ್ದೆ ಬರ್ತದ. ಶೋಕ್ ಯಾಕೆ ಹೇಳ್ತೀನಿ ಮಾತಂದ್ರೆ, ಯಾವಾಗ ನೀ ಅದ್ರೊಳಗೆ ನೋಡ್ಲಿಕ್ಕೆ ಹೋಗ್ದೆ, ನಿಂಗೆ ಇಂಟ್ರೆಸ್ಟ್ ಇರೋ ಅಂತ ಏನೋ ಮೆಸೇಜ್ ಫೋಟೋನೋ ವಿಡಿಯೋನೋ ಬಂದಿರ್ತದ. ಯಾವಾಗ ನಮಗ್ ಇಂಟ್ರೆಸ್ಟ್ ಇರ್ತದ ಅವಾಗ ಏನಾಗುತ್ತೆ ನೋಡಿ, ಎಚ್ಚರ ಫುಲ್ ಇಂಟ್ರೆಸ್ಟ್ ನೋಡ್ಲಿಕ್ಕೆ ಹೋಗ್ತೀವಿ. ರಾತ್ರಿದಾಗ್ಲೋ ನೆನಪಿರೋದಿಲ್ಲ, ಇಲ್ಲ ಇಲ್ಲ ಗೊತ್ತೇ ಆಗಂಗಿಲ್ಲ. ಮತ್ತೆ ಯಾವಾಗ ನಿದ್ದೆ ಬರ್ಬೇಕು? ಗೊತ್ತೇ ಆಗಂಗಿಲ್ಲ. ಬೆಳಗ್ಗೆ ಆಗ್ತದ? ಬೆಳಗ್ಗೆ ಆಗಿರ್ತದ ಒಂದ ಸರ್ತೆ. ಹೌದಲ್ಲ, ಅದಕ್ಕ ಇನ್ನು ಮುಂದೆ ಶೋಭಕ್ ಮಾತ್ರ ಹಿಂಗ್ ಮಾಡಂಗಿಲ್ಲ. ಆಯ್ತಪ್ಪ ಮಾಡಂಗಿಲ್ಲ ತಗೋ ಇನ್ಮೇಲೆ ಹಂಗಾದ್ರ. ಅದಕ್ಕ ಈ ಕರೆಂಟಿಂಗ್ ಸಂಬಂಧಪಟ್ಟಂಗೆ ಶೋಭಕ್ಕ ನಾವ್ ಎಷ್ಟು ಕಾಳಜಿ ತಗೋತೀವಿ ನೋಡ್ರಿ. ಹೌದೌದು, ಅಷ್ಟು ಕಡಿಮೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಅದು ಸೀದಾ ನಮ್ ಜೀವಕ್ಕೆ ಅಪಾಯ. ಅಲ್ಲಿ ಏನು ಟೈಮ್ ಇರೋದಿಲ್ಲ, ಅನ್ನೋದ್ರಾಗೆ ಮುಗಿದೋಗ್ಬಿಡ್ತದಪ್ಪ. ಏನಾಗ್ಯದಂತ ತಿಳ್ಕೊಳ್ಳೋದ್ರಾಗಿಂದ ಮುಗಿದೋಗ್ತಾರೆ ಕ್ಷಣದಾಗ. ಇನ್ನೊಂದು, ಮನೆಯೊಳಗ ಈ ವೈರ್ ಕಟ್ ಆಗಿರ್ತದೆ, ಹಳಿ ವೈರ್ ಇರ್ತದೆ. ಇನ್ನೊಂದು ಎಲ್ಲಿಂದೋ ವೈರ್ ತಂದು ಎಲ್ಲೋ ಲೈಟ್ ಹಾಕಿರ್ತದೆ. ಇನ್ನೊಬ್ರು ಮನೆಗೆ ವೈರ್ ಕೊಟ್ಟಿರ್ತದೆ, ಹಿಂದೆ ಕೊಟ್ಟಿಗೆ ಲೈಟ್ ಹಾಕಿರ್ತದೆ, ಅಥವಾ ಯಾವುದೋ ಒಂದು ವೈರ್ ತಂದು ಎಲ್ಲಿಗೋ ಕೊಟ್ಟಿರ್ತದೆ. ಇವೆಂದು ಮಾಡಬಾರ್ದು. ಆಮೇಲೆ ಹಳ್ಳಿ ಊರಾಗ ಇನ್ನೊಂದು ರಜಣ್ಣ, ಮನೆ ಬಲ್ಲಿ ಒಂದು ಕಂಬ ಇರ್ತದ, ಕೊಕ್ಕೆ ಹಾಕಿಬಿಡ್ತಾರ ನೋಡ. ಇದಂತೂ ಬಹಳ ಡೇಂಜರ್, ಬಹಳ ಮಂದಿ ನೋಡಿ. ಆಮೇಲೆ ಕಾನೂನು ಪ್ರಕಾರದ ಅಪರಾಧ, ಅಪರಾಧನೇ ಆಗ್ತದೆ. ಆಮೇಲೆ ಅಪರಾಧ ಒಂದು, ಆಮೇಲೆ ಏನಾದ್ರೆ ಅದು ದೊಡ್ಡದ. ಅವ ಮುಂದೆ ಜೀವ ಹೋದ್ರ ಮುಂದೆ ಏನಿಲ್ಲಲ್ಲ. ಹೌದು, ಏನು ಆಗಂಗಿಲ್ಲ. ಅದಕ್ಕ ಅದು ಡೇಂಜರ್, ಕೊಕ್ಕೆ ಹಾಕೋದು ಡೇಂಜರ್. ಹೌದು, ಅದು ಎದಕ್ಕ ನಾವು ಹೋಗಿ ವೈರಿಗೆ ಹಾಕ್ಲಿತ್ತೀವಿ, ಅದ್ರ ಕರೆಂಟ್ ಹರಿಲಿತ್ತದ, ಎಷ್ಟು ಡೇಂಜರ್. ಏನು ಆಯ್ತು ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕ ಇಂಥವನ್ನ ನಮ್ಮ ಸಾರ್ವಜನಿಕರು, ನಮ್ಮ ರೈತರು, ನಾವೆಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾಹಿತಿ ಮಾಡಿಕೊಂಡು ನಾವೆಲ್ಲ ಮಾಡಿದ್ರೆ ನಮ್ಮ ಜೀವನ ಸರಳ ಆಗ್ತದೆ. ಒಳ್ಳೆ ಜೀವನ ಅದ. ಹೌದೌದು, ಜೀವನವನ್ನು ಸುಖಮವಾಗಿ ಮಾಡ್ಕೊಳ್ಬೇಕು, ಖುಷಿಲಿಂದ ಇರಬೇಕು, ಇನ್ನೊಬ್ರಿಗೆ ಖುಷಿ ಕೊಡಬೇಕು, ಮತ್ತೊಂದು ಖುಷಿ ತಗೋಬೇಕು. ಮೊದಲು ನಾವು ಖುಷಿ ಕೊಡ್ಬೇಕು. ಸುಂದರ ಪ್ರಪಂಚದ ಇದು, ಎಷ್ಟು ನೋಡಿದಷ್ಟು ತಣಿಲಾರದಷ್ಟು ಕಣ್ಣು ಸರಿ ಹೋಗಂಗಿಲ್ಲ, ಮನಸ್ಸು ತೃಪ್ತಿ ಆಗಂಗಿಲ್ಲ. ಅಂತ ಒಂದು ನಿಸರ್ಗ ನೋಡುವಂತದ್ದು, ನಿಸರ್ಗದ ಜೊತೆಗೆ ಬಾಳುವಂತಹದ್ದು ಎಲ್ಲ ನಾವು ಕಳ್ಕೊಳ್ಬೇಕಾಗ್ತದ. ಒಂದೇ ಒಂದು ಕ್ಷಣ ಮರ್ತೀವಿ ಅಂತಂದ್ರೆ ಅದಕ್ಕೆ ಯಾರು ಹಂಗ್ ಮಾಡ್ಲಿಕ್ಕೆ ಇನ್ ಮ್ಯಾಲಾರ ಸ್ವಲ್ಪ ಪ್ರಯತ್ನ ಮಾಡ್ಬೇಕು. ವಿಚಾರ ಮಾಡಿ ಅಂತ ನಂದಿದು. ಮತ್ತೆ ನೀ ಏನ್ ವಿಚಾರ ಮಾಡ್ಲಿತ್ತಿ? ನಾ ಏನ್ ಇವತ್ತಿಂದ ಮತ್ತೆ ಮೊಬೈಲ್ ಇಟ್ಕೋಬೇಡ ಅಂತ ಹೇಳಿಯಲ್ಲ ನೀನು. ಹೌದಲ್ಲ, ಹೌದಲ್ಲ, ಇಟ್ಕೊಳಂಗಿಲ್ಲ ಇವತ್ತಿನಿಂದ. ಆಯ್ತಂದ್ರೆ, ಇದುವರೆಗೂ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು ಕೇಳಿದ್ರಲ್ಲ, ಈಗ ಕೇಳೋಣ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಖಾತೆಯ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಒಂದು ಸಂದೇಶ. ಪ್ರಿಯ ಕಿಸಾನ್ ಬಹನೋ ಔರ್ ಭಾಯಿಯೋ ನಮಸ್ಕಾರ. 29 ಮೈ ಸೇ 12 ಜೂನ್ ತಕ್ ಚಲೇಗಾ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ. ಏಕ ಐಸಾ ಅಭಿಯಾನ ಜಿಸ್ಮೆ ಕೃಷಿ ವೈಜ್ಞಾನಿಕ ಚಲಕರ್ ಖುದ ಆಪ್ಕೆ ಪಾಸ್ ಆಯಂಗೆ, ಆಪ್ಕೆ ಗಾಂವ್ ಆಯಂಗೆ, ಆಪ್ಸೆ ಬಾತ್ ಕರೆಂಗೆ, ಆಪ್ಕಿ ಖೇತಿ ಔರ್ ಬಾಗವಾನಿ ಕಿ ಜರೂರತೋ ಕೋ ಸಮಝೆಂಗೆ ಔರ್ ಆಪ್ಕಿ ಜರೂರತ್ ಕೆ ಹಿಸಾಬ್ ಸೇ ಆಪ್ಕೋ ಸಮಾಧಾನ ಭಿ ಬತಾಯೆಂಗೆ. ಆಪ್ ಉನ್ಸೆ ಪೂಛ್ ಸಕ್ತೆ ಹೈ ಕೇಸೆ ಆಪ್ಕಿ ಫಸಲ್ ಅಚ್ಚಿ ಹೋ, ಉತ್ಪಾದನ್ ಕೇಸೆ ಬಢೆ, ಲಾಗತ್ ಕೇಸೆ ಘಟೆ, ಕೌನ್ ಸಿ ನಯಿ ತಕನೀಕಿ ಅಪನಾಯೆ, ಕೀಟೋ ಔರ್ ರೋಗೋ ಸೇ ಕೇಸೆ ಅಪ್ನಿ ಫಸಲ್ ಕೋ ಬಚಾಯೆ. ಲೇಕಿನ್ ಯೇ ಅಭಿಯಾನ ಕೇವಲ ಜಾನಕಾರಿ ನಹೀ ಹೈ, ಸಮಾಧಾನ ಲೇಕರ್ ಆಯಾ ಹೈ. ತೋ ಭಾಯಿ ಔರ್ ಬಹನೋ, ಇಸ್ ಅಭಿಯಾನ ಸೇ ಜುಡಿಯೆ, ಸವಾಲ್ ಪೂಛಿಯೆ, ಸಮಾಧಾನ ಪಾಯಿಯೆ, ಉತ್ಪಾದನ ಬಢಾಯಿಯೆ, ಉತ್ಪಾದನ ಕಿ ಲಾಗತ್ ಘಟಾಯಿಯೆ ಔರ್ ಮಿಲ್ಕರ್ ಬಢಾಯಿಯೆ ವಿಕಸಿತ ಖೇತಿ ಕಿ ಔರ್ ಮಜಬೂತ್ ಕದಮ್. ಕ್ಯೂಂಕಿ ಜಬ್ ಖೇತಿ ವಿಕಸಿತ ಹೋಗಿ ತಬಿ ಸಾಕಾರ ಹೋಗಾ ವಿಕಸಿತ ಭಾರತ ಕಾ ಸಪ್ನಾ. ಜಯ ಜವಾನ್, ಜಯ ಕಿಸಾನ್, ಜಯ ವಿಜ್ಞಾನ್, ಜಯ ಅನುಸಂಧಾನ್. ಇದುವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಖಾತೆಯ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಂದೇಶ ಕೇಳಿದಿರಿ. ಮಿನಿ ಮಾಹಿತಿ ಕೇಳಿದ್ರಲ್ಲ, ಈಗ ಅಕ್ಕಮಹಾದೇವಿ ಶಿವಕುಮಾರ್ ಮತ್ತು ಶೈಲಜಾ ಪಾಟೀಲ್ ಅವರಿಂದ ಸಂಪ್ರದಾಯದ ಪದ ಕೇಳೋಣ. ಶಿವಲಿಂಗವೇ ಶಿವ ಭಜನೆ, ಶಿವಲಿಂಗವೆನ್ನೇರಿ ಶಿವಲಿಂಗವೆನ್ನೇರಿ ಶಿವಲಿಂಗಗೊಮ್ಮೆ ಶಿವಗೊಮ್ಮೆ ಶಿವಲಿಂಗವೇ ಶಿವ ಭಜನೆ ಶಿವಲಿಂಗಕ್ಕೊಮ್ಮೆ ಶಿವಗೊಮ್ಮೆ ಬಲ್ಲವಗ ವಿಶ್ವವೇ ಕೇಳೋ ಶಿವಲಿಂಗ ಶಿವಲಿಂಗವೇ ಶಿವ ಭಜನೆ ಶ್ರೀ ಗುರುವೇ ನಾ ನಿಮ್ಮ ಪಾದಕ್ಕ ಎರಗುವೆನು ಕೊಡು ಎನ್ನದ ಭೂಲೋಕ ಮಾತಿಗಳ ಶಿವಲಿಂಗವೇ ಶಿವ ಭಜನೆ